ಕಾಲವಲ್ಲದ ಕಾಲದಲ್ಲಿ ಅಂತ ಹೇಳ್ಬೋದು. ಈಗ ಈ ಲಿಚ್ಚಿ ಬೆಳೆಯನ್ನ ಹೆಚ್ಚಾಗಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಬೆಳೀತಾರೆ. ಬಿಹಾರ್, ಜಾರ್ಖಂಡ್, ಅಸ್ಸಾಂ ಮತ್ತೆ ಪಂಜಾಬ್, ಹರಿಯಾಣ ಈ ಸೈಡ್ ಬೆಳೀತಾರೆ. ಆಲ್ಮೋಸ್ಟ್ ಅಂದ್ರೆ 90% ಅಷ್ಟು ಬೆಳೆ ಆ ಕಡೆಯಿಂದ ಆಗುತ್ತೆ. ದಕ್ಷಿಣ ಭಾರತದಲ್ಲಿ ಕೆಲವು ಜಾಗಗಳಲ್ಲಿ, ಕೇರಳದಲ್ಲಿ ವೈನಾಡ್, ಕೊಡಗಿನಲ್ಲಿ ಮತ್ತೆ ಹಾಸನ, ಸಕಲೇಶ್ಪುರ ಏರಿಯಾ ಈ ಭಾಗಗಳಲ್ಲಿ ಮತ್ತೆ ಕೊಡೈಕೆನಾಲ್ ಏರಿಯಾದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಫಿ ತೋಟಗಳಲ್ಲಿ ಮುಂಚೆ ಬೆಳೀತಿದ್ದುಂಟು. ಇತ್ತೀಚಿನಲ್ಲಿ ಇದನ್ನು ಕೂಡ ಏಕ ಬೆಳೆಯಾಗಿ ಬೆಳಿಲಿಕ್ಕೆ ರೈತರು ಬಹಳ ಸ್ಟಾರ್ಟ್ ಮಾಡಿದ್ದಾರೆ. ಸಕಲೇಶ್ಪುರದಲ್ಲೇ ನೋಡೋದಾದ್ರೆ ಮೋಹನ್ ಕುಮಾರ್ ಅಂತ ಒಬ್ಬ ರೈತರು 5 ಎಕರೆವರೆಗೂ ಮಾಡಿದ್ದಾರೆ ಏಕ ಬೆಳೆಯಾಗಿ. ಹಾಗೆಯೇ ಇನ್ನೊಬ್ರು ವಿಕ್ರಮ್ ಅಂತ ಬಾಳುಪೇಟೆ ಸಕಲೇಶ್ಪುರ ಅದೇ ಜಾಗದಲ್ಲಿ ಬರುವಂತಹ ರೈತರು, ಅವರು 1-8 ಎಕರೆ-10 ಎಕರೆವರೆಗೂ ಮಾಡಿದ್ದಾರೆ ಆ ಇಬ್ರು ರೈತರು. ಮತ್ತೆ ಇನ್ನು ವಿರಾಜಪೇಟೆಯಲ್ಲಿ ಕೂಡ ಕೆಲವು ರೈತರು, ಅವರು ಕೂಡ 5 ಎಕರೆ-6 ಎಕರೆಯಲ್ಲಿ ಸಹ ಮಾಡಿರೋ ರೈತರನ್ನ ನಾನು ಗಮನಿಸಿದ್ದೇನೆ. ಅವೆಲ್ಲ ಈಗ 3ನೇ ವರ್ಷ ಅಂದ್ರೆ ವಯಸ್ಸಿನಲ್ಲಿ ಇದಾವೆ ಆ ಗಿಡಗಳೆಲ್ಲ. ಮತ್ತೆ ಸಮಸ್ಯೆಗಳ ಬಗ್ಗೆ ಫಸ್ಟ್ ಮಾತಾಡೋದು ಆದ್ರೆ, ಈಗ ನಮ್ಮ ಕೊಡಗಿನಲ್ಲಿ ಕೆಲವು ಸಮಸ್ಯೆಗಳು ಇದೆ. ಪ್ರತಿ ವರ್ಷ ಹೂ ಬರ್ತಿಲ್ಲ ಅನ್ನೋದು ರೈತರದ್ದು ಬಹಳ ಸಮಸ್ಯೆ. ಅಂದ್ರೆ ಎಲ್ಲ ಒಂದೊಂದು ಗಿಡ ಹಾಕಿದ್ದಾರೆ, ಅದು ಬೀಜದಿಂದ ಬಂದಿರೋ ಗಿಡಗಳು ಉಂಟು, ಮತ್ತೆ ಅದನ್ನ ನೆರಳಿರೋ ಜಾಗದಲ್ಲಿ ಹಾಕಿರ್ತಾರೆ, ಅದೊಂದು ಸಮಸ್ಯೆ. ಲಿಚ್ಚಿಗೆ ಬಹಳ ಬಿಸಿಲು ಬೇಕಾಗುತ್ತೆ, ಆದಷ್ಟು ಲಿಚ್ಚಿ ಗಿಡ ಇದೆ ಅಂದ್ರೆ ಆ ಜಾಗದಲ್ಲಿ ಸ್ವಲ್ಪ ಬಿಸಿಲು ಬೀಳೋ ತರ ನಾವು ನೋಡ್ಕೋಬೇಕಾಗುತ್ತೆ ಒಂದು. ಮತ್ತೆ ಸೌರುವಿಕೆ, ಆಕಾರ ಕೊಡುವಿಕೆ ಅಂತ ಹೇಳ್ತೀವಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಕೆಲವೊಂದು ಏನ್ ಮಾಡಿರ್ತಾರೆ, ಪ್ರೂನಿಂಗ್ ಅಂತ ಏನ್ ಹೇಳ್ತೀವಿ, ಆ ಪ್ರೂನಿಂಗ್ ಮಾಡೇ ಇರಲ್ಲ, ಬಹಳ ಕ್ರೌಡಿ ಆಗಿ ಇರುತ್ತೆ ಗಿಡ. ಅದಕ್ಕೆ ಓಪನ್ ಮಾಡ್ಬೇಕಾಗುತ್ತೆ, ಅಂದ್ರೆ ಕೆನಾಪಿನ ಸ್ವಲ್ಪ ಓಪನ್ ಮಾಡಿ ಸೂರ್ಯನ ಕಿರಣಗಳು ಭೂಮಿಯವರೆಗೂ ಬೀಳೋ ತರ ಮಾಡ್ಬೇಕಾಗುತ್ತೆ. ಆಗ ಅದು ಪ್ರತಿ ವರ್ಷ ಹೂ ಬಿಡ್ಲಿಕ್ಕೆ ಕಾರಣ ಆಗುತ್ತೆ. ಮತ್ತೆ ಹಾಗೆಯೇ ಲಿಚ್ಚಿಯಲ್ಲಿ 3 ತರದ ತಳಿಗಳು ಬರುತ್ತೆ. ಶಾಹಿ ಗ್ರೂಪ್ ಅಂತ ಹೇಳ್ತೀವಿ ಒಂದು, ಚೈನಾ ಗ್ರೂಪ್ ಅಂತ ಹೇಳ್ತೀವಿ ಒಂದು, ಬೇದನಾ ಗ್ರೂಪ್ ಅಂತ 3 ಗ್ರೂಪ್ ಬರುತ್ತೆ. ಚೈನಾ ಗ್ರೂಪ್ ಅಲ್ಲಿ ಸ್ವಲ್ಪ ಇರ್ರೆಗ್ಯುಲರ್ ಅಂದ್ರೆ ಪ್ರತಿ ವರ್ಷ ಕಾಯಿ ಕೊಡೋದಿಲ್ಲ, ಅದು 1 ವರ್ಷ ಕೊಡುತ್ತೆ 1 ವರ್ಷ ಬರಲ್ಲ. ಅದೇ ಶಾಹಿ ಗ್ರೂಪ್ ಅಲ್ಲಿ ಸ್ವಲ್ಪ ರೆಗ್ಯುಲರ್ ಇರುತ್ತೆ. ಮತ್ತೆ ಹಾಗೆಯೇ ಪ್ರತಿ ವರ್ಷ ಹೂ ಬಿಡ್ಲಿಕ್ಕೆ, ಸಪೋಸ್ ಶಾಹಿ ಗಿಡ ಹಾಕಿದೀವಿ ಪ್ರತಿ ವರ್ಷ ಹೂ ಬರ್ತಿಲ್ಲ ಅಂದ್ರೆ, ಅದು ಕೂಡ ಈಗ ASRP ಅಂತ ಇದೆ ನಮ್ದು, ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಅಂತ ಕೆಲವು ಸಂಶೋಧನೆಯನ್ನ ನಾವು ಅದರ ಮುಖಾಂತರ ಲಿಚ್ಚಿಯಲ್ಲಿ ಮಾಡ್ತಾ ಇದ್ದೇವೆ. ಒಂದು ಗರ್ಲಿಂಗ್ ಟೆಕ್ನಿಕ್ ಅಂತ ಅದನ್ನ ಮಾಡ್ತಾ ಇದ್ದೇವೆ, ತೊಗಟೆ ತೆಗೆದು ಪ್ರತಿ ವರ್ಷ ಹೂ ಬಿಡ್ಲಿಕ್ಕೆ. ಅದನ್ನ ನಾನು ಸಂಕ್ಷಿಪ್ತವಾಗಿ ಮತ್ತೆ ಹೇಳ್ತೇನೆ. ಅದೊಂದು ಸಮಸ್ಯೆ ಇದೆ. ಈ 3 ಸಮಸ್ಯೆಗಳು ಮೇಜರ್ ಆಗಿದೆ. ಮತ್ತೆ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಬಾವಲಿ ಕಾಟ ಇದ್ದೇ ಇದೆ, ಅದೊಂದು ಸಮಸ್ಯೆ ಇಲ್ಲಿ ಎದುರಿಸ್ತಿದ್ದಾರೆ ರೈತರು. ಇವೆಲ್ಲವನ್ನು ನಾವು ನಿಭಾಯಿಸೋದಾದ್ರೆ ಲಿಚ್ಚಿ ಬೆಳೆಯನ್ನ ಆರಾಮಾಗಿ ಬೆಳಿಬಹುದು. ಯಾಕಂದ್ರೆ ಮಾರ್ಕೆಟ್ ಸಮಸ್ಯೆನೇ ಇಲ್ಲ ಇಲ್ಲಿ, ಎಕ್ಸ್ಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಏನು ಬೇಕು ನಮಗೆ ತಿನ್ಲಿಕ್ಕೆ ಸಾಕಾಗ್ತಿಲ್ಲ, ಇಲ್ಲಿ ನಮ್ಮಲ್ಲಿ ಬೆಳೀತಿರೋದು. ಮತ್ತೆ ಅನ್ಸೀಸನ್ ಬರೋದ್ರಿಂದ, ಈಗ ಆಕ್ಚುಲಿ ನಾನು ಹೇಳಿದೆ ಉತ್ತರ ಭಾರತದಲ್ಲಿ ಮೇ ಜೂನ್ ಅಲ್ಲಿ ಇಳುವರಿಗೆ ಬರುತ್ತೆ, 90% ಭಾರತದ ಪ್ರೊಡಕ್ಷನ್ ಅಲ್ಲೇ ಆಗುತ್ತೆ. ನಮ್ಮಲ್ಲಿ ಸಿಗೋದು ಬರೀ ಒಂದು 1%-2% ಪ್ರೊಡಕ್ಷನ್ ಅಷ್ಟೇ. ಅದೇ ನಮ್ಮಲ್ಲಿ ಡಿಸೆಂಬರ್ ಜನವರಿಗೆ ಇಳುವರಿಗೆ ಬರುತ್ತೆ. ಆ ಟೈಮಲ್ಲಿ ಉತ್ತರ ಭಾರತದಲ್ಲಿ ಲಿಚ್ಚಿ ಇರೋದಿಲ್ಲ, ಬಟ್ ಅವರೆಲ್ಲ ಲಿಚ್ಚಿ ಪ್ರಿಯರಾಗಿರೋದ್ರಿಂದ ಹೆಚ್ಚಾಗಿ ಬೆಳೆದ್ರೂ ಸಹ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡಬಹುದು, ಜನ ತಗೊಳ್ಳಕ್ಕೆ ರೆಡಿ ಇರ್ತಾರೆ. ಹಾಗಾಗಿ ನಮ್ಮಲ್ಲಿ ಫಾರ್ಮ್ ಗೇಟ್ ಪ್ರೈಸ್ ಅಂದ್ರೆ ರೈತರಿಗೆ ತೋಟಕ್ಕೆ ಬಂದು ಜನ 150 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡೋ ಸ್ಥಿತಿಯಲ್ಲಿದ್ದಾರೆ ಮಧ್ಯವರ್ತಕದವರು. ಹಾಗಾಗಿ ಈ ಲಿಚ್ಚಿ ಬೆಳೆಗೆ ಬೇಡಿಕೆಗೆ ಸಮಸ್ಯೆ ಇಲ್ಲ. ನಮ್ಮಲ್ಲಿ ಏನಂದ್ರೆ ಈ ಸಮಸ್ಯೆಗಳು ನಾನು ಹೇಳಿದ್ನಲ್ಲ, ಪ್ರತಿ ವರ್ಷ ಹೂ ಬರ್ತಿಲ್ಲ, ಮತ್ತೆ ಈ ಬಾವಲಿ ಕಾಟ, ಮತ್ತೆ ಸೀಲಿಂಗ್ ಹಾಕಿರ್ತಾರೆ, ಈ ಸಮಸ್ಯೆಗಳಿದೆ. ಇದಕ್ಕೆ ಏನ್ ಮಾಡಬೇಕು ಅನ್ನೋ ಸಂಶೋಧನೆ ಕೂಡ ನಡೀತಿದೆ, ಪ್ರತಿ ವರ್ಷ ಹೂ ಬರ್ಲಿಕ್ಕೆ ಏನ್ ಮಾಡ್ಬೇಕಂತ. ಹಾಗಾಗಿ ಬಹಳ ಹೆಚ್ಚು ಹೋಗಿ ಅಂತ ರೈತರಿಗೆ ಹೇಳ್ತಿಲ್ಲ, ಅಟ್ಲೀಸ್ಟ್ ಒಂದು 20-25 ಗಿಡ ಬೇಕಾದ್ರೆ ಹಾಕಿ ಅವರು ಮಾಡ್ತಿರ್ಬೋದು. ಜೊತೆಗೆ ನಮ್ದು ಈಗ ನಡೀತಿದೆ, ಈ ವರ್ಷದಲ್ಲಿ ಗರ್ಲಿಂಗ್ ಟೆಕ್ನಾಲಜಿ ತೊಗಟೆ ತೆಗುವ ವಿಧಾನ ಹೇಳಿದ್ನಲ್ಲ, ಅದರದ್ದು ಈ ಸತಿ ಗೊತ್ತಾಗುತ್ತೆ ನಮಗೆ ಫೈನಲ್. ಅದನ್ನ ಮತ್ತೆ ನಾವು ಯಾವ ಟೈಮಲ್ಲಿ ತೆಗಿಬೇಕು, ಎಷ್ಟು ತೆಗಿಬೇಕು, ಅದನ್ನ ರೈತರಿಗೆ ನೆಕ್ಸ್ಟ್ ಅದರದೇ ಆದಂತ ಒಂದು ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡಿ ಅದರ ಬಗ್ಗೆ ಅರಿವು ಮೂಡಿಸ್ತೇವೆ. ಕೊಡಗಿನಲ್ಲಿ ಈಗಾಗಲೇ ಬೆಳೆದಿರುವ ಲಿಚ್ಚಿ ಎಷ್ಟು ಬಗೆಯಲ್ಲಿ ಕಾಣಿಸುತ್ತೆ? ತಾವು ಹೇಳಿದ್ರಿ ಬಹಳ ಮುಖ್ಯವಾಗಿ 3 ಬಗೆಯಲ್ಲಿ ಇದರ ತಳಿಯನ್ನ ಅಥವಾ ಪ್ರಭೇದಗಳನ್ನ ಕಾಣಬಹುದಂತ. ಭಿನ್ನ ಭಿನ್ನವಾದ ಗಿಡಗಳನ್ನ ಎಲ್ಲೆಲ್ಲಿಂದ ತಂದು ಹಾಕೊಂಡಿದ್ದಾರೆ, 4, 5, 10 ಇತ್ತೀಚೆಗೆ ಕೆಲವೊಬ್ರು ಎಕರೆಗಟ್ಟೆ ಹಾಕ್ತಿದ್ದಾರೆ, ಏನಂತೀರಿ? ಖಂಡಿತವಾಗ್ಲೂ ಸರ್, ಇತ್ತೀಚಿನ ದಿನಗಳಲ್ಲಿ ಹಾಕಿರೋ ತಳಿಗಳೆಲ್ಲ ಶಾಹಿನೇ ಹಾಕಿದ್ದಾರೆ. ಅವರೆಲ್ಲ ಸ್ವಲ್ಪ ಮುತುವರ್ಜಿ ವಹಿಸಿ, ಯಾಕಂದ್ರೆ 9 ಎಕರೆ ಹೋಗ್ತಿರೋದ್ರಿಂದ ಶಾಹಿ ಗ್ರೂಪ್ ತಳಿಗಳನ್ನೇ ಹಾಕಿದ್ದಾರೆ. ಅದೇ ನಾವು ಒಂದೊಂದು ಗಿಡ ನೋಡೋದಾದ್ರೆ ಮನೆ ಹತ್ರ ಎಲ್ಲಾ ತರದ ಗಿಡಗಳಿದೆ, ಶಾಹಿ ಗಿಡನೂ ಉಂಟು ಮತ್ತೆ ಚೈನಾ ಗಿಡದು ಉಂಟು. ಚೈನಾ ಗಿಡ ನಾವು ಹೆಂಗ್ ಗುರುತಿಸಬಹುದು ಅಂದ್ರೆ ಎಲೆ ಚಿಕ್ಕದಾಗಿರುತ್ತೆ ಮತ್ತೆ ಕಾಂಪ್ಯಾಕ್ಟ್ ಆಗಿರುತ್ತೆ. ಒಂದು ಎಲೆಯಿಂದ ಇನ್ನೊಂದು ಎಲೆಗೆ ಅಂತರ ಬಹಳ ಕಡಿಮೆ ಇರುತ್ತೆ, ಇಂಟರ್ನೋಡಲ್ ಲೆಂತ್ ಅಂತ ಏನ್ ಹೇಳ್ತೀವಿ ಅದು ಬಹಳ ಕಡಿಮೆ ಇರುತ್ತೆ. ಅದೇ ಶಾಹಿ ಗ್ರೂಪ್ ಅಲ್ಲಿ ಆತರ ಇರೋದಿಲ್ಲ. ಹಾಗಾಗಿ ಎಲ್ಲಾ ತರದ ತಳಿಗಳಿದೆ. ಈಗ ಜನ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಹೂ ಬರ್ತಿಲ್ಲ ಅಂದ್ರೆ, ಒಂದು ಕೆನಾಪಿ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅಂದ್ರೆ ಪ್ರೂನಿಂಗ್ ಮಾಡಿ ಸೂರ್ಯನ ಕಿರಣಗಳು ಚೆನ್ನಾಗಿ ಬೀಳೋ ತರ ಮಾಡ್ಕೋಬೇಕು. ಮತ್ತೆ ಪ್ರೂನಿಂಗ್ ಮಾಡಿ ಅಂದಾಗ ತುಂಬಾ ಜನ ರೈತರು ಏನ್ ಮಾಡಿದಾರೆ ಅಂದ್ರೆ, ಒಂದೇ ವರ್ಷ ವಿಪರೀತ ಪ್ರೂನಿಂಗ್ ಮಾಡ್ಬಿಟ್ಟು ಬಹಳಷ್ಟು ಒಂದೇ ಸತಿ ಅದಕ್ಕೆ ಸ್ಟ್ರೆಸ್ ಕೊಡಬಾರ್ದಾಗುತ್ತೆ, ಗಿಡಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಈಗ ಕಂಪ್ಲೀಟ್ ಮಾಡದೇ ಇದ್ರೆ ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಮಾಡಿಕೊಂಡು ಕ್ರೌಡ್ ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇನ್ನೂ ಅದೇ ಹೇಳ್ದಂಗೆ ಗರ್ಲಿಂಗ್ ಟೆಕ್ನಾಲಜಿನೂ ಮಾಡಬೇಕಾಗುತ್ತೆ. ಒಂದು 3-4 ತಿಂಗಳ ಮುಂಚೆ ಗರ್ಲಿಂಗ್ ಮಾಡಬೇಕಾಗುತ್ತೆ ಗಿಡಕ್ಕೆ. ಹೆಚ್ಚು ಮಾಹಿತಿ ಬೇಕಾದ್ರೆ ಅವರು ನಮಗೆ ಕರೆ ಮಾಡಿ ಕೇಳಿದ್ರೆ ನಾವು ಅದ್ರ ಬಗ್ಗೆ ಕಂಪ್ಲೀಟ್ ಅವ್ರದ್ದು ಯಾವ ತಳಿ ಇದೆ ಅದೆಲ್ಲ ಬೇಸಿಸ್ ಮೇಲೆ ಹೇಳ್ಬೇಕಾಗುತ್ತೆ. ಜನರಲ್ ಹೇಳಲಿಕ್ಕೆ ಅದು ಸರಿಯಾಗಲ್ಲ. ಅವ್ರಿಗೆ ಬೇಕಾದ್ರೆ ಮಾಹಿತಿಯನ್ನು ನಾವು ಕೊಡ್ತೇವೆ ಸರ್. ಚಟ್ಟಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿ ಎಷ್ಟು ವಿಸ್ತೀರ್ಣದಲ್ಲಿ ಲಿಚ್ಚಿಯನ್ನು ಹಾಕೊಂಡಿದ್ರಿ? ಏನೇನು ಅಧ್ಯಯನ ನಡೀತಾ ಇದೆ? ಈಗ ನಮ್ಮಲ್ಲಿ ಒಂದು 5 ಎಕರೆಯಿಂದ 6 ಎಕರೆ ಅಷ್ಟು ಇದೆ. ಬೇರೆ ಬೇರೆ ವಯಸ್ಸಿನ ಗಿಡಗಳಿದಾವೆ. 20 ವರ್ಷದ ಗಿಡಗಳು ಸಹ ಉಂಟು, 5 ವರ್ಷದ ಗಿಡಗಳು ಸಹ ಉಂಟು. ಮತ್ತೆ ನಾನು ಹೇಳ್ದಾಗೆ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಏನಿದೆ ನಮ್ಮಲ್ಲಿ, ಅದರ ಮುಖಾಂತರ ನಾವು ಈಗ 2 ರಿಸರ್ಚ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಗರ್ಡ್ಲಿಂಗ್ ಟೆಕ್ನಾಲಜಿ, ತೊಗಟೆ ತೆಗೆಯುವ ಇದು. ಇದರಲ್ಲಿ ಬೇರೆ ಬೇರೆ ಸಮಯದಲ್ಲಿ ತೊಗಟೆ ತೆಗೆದು 2 ಮಿಲಿಮೀಟರ್, 4 ಮಿಲಿಮೀಟರ್, 6 ಮಿಲಿಮೀಟರ್ ಈ ತರ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇರುತ್ತೆ. ಅದು ಸಂಶೋಧನೆಯಲ್ಲಿ ನಡೀತಿದೆ, ಯಾವ ಸಮಯದಲ್ಲಿ ತೆಗಿಬೇಕು ಮತ್ತೆ ಎಷ್ಟು ತೆಗಿಬೇಕು, ಅದು ಎಷ್ಟು ಇಳುವರಿಯನ್ನು ಹೆಚ್ಚು ಮಾಡುತ್ತೆ, ಎಷ್ಟು ಹೂ ಬಿಡುವಿಕೆಯನ್ನು ಹೆಚ್ಚು ಮಾಡುತ್ತೆ, ಅದರ ಬಗ್ಗೆ ಸಂಶೋಧನೆ ಆಗ್ತಿದೆ. ಇನ್ನೊಂದು 2 ಸ್ಮಾಲ್ ಸೀಡ್ ಅಂದ್ರೆ ಚಿಕ್ಕ ಸೀಡು ಹೆಚ್ಚು ತಿರುಳು ಬರುವ 2 ತಳಿಗಳನ್ನು ಸಂಶೋಧನೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಅರ್ಲಿ ಭೇದನ ಅಂತ ಒಂದು ತಳಿ ಇದೆ, ಮತ್ತೆ ಏನು ಸ್ವರ್ಣ ಮಧು ಅಂತ, ಈ ಎಕ್ಸ್ಪೆರಿಮೆಂಟ್ ಕೂಡ ಚಾಲ್ತಿಯಲ್ಲಿದೆ. ತಳಿ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಿದ್ರೆ ಇನ್ನು ಬಿಡುಗಡೆ ಆಗಿಲ್ಲ ಅನ್ಸುತ್ತಾ, ಅಥವಾ ಬಿಡುಗಡೆ ಆಗಿದವ? ಅದು ಬಿಡುಗಡೆ ಮಾಡಿರೋದು NRC ಲಿಚ್ಚಿ ಮತ್ತೆ ರಾಂಚಿ ಅವರು. ಉತ್ತರ ಭಾರತದಲ್ಲಿ ನಾನು ಹೇಳಿದೆ ಹೆಚ್ಚಾಗಿ ಅಲ್ಲಿ ಸಂಶೋಧನೆ, ಲಿಚ್ಚಿಗೆ ಆದಂತ ಒಂದು ಸಂಶೋಧನೆ ಸಂಸ್ಥೆ ಉಂಟಲ್ಲಿ, NRC ಲಿಚ್ಚಿ ಅಂತ ಇದೆ, ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಲಿಚ್ಚಿ ಅಂತ, ಮುಜಾಫರ್ಪುರ್ ಬಿಹಾರ್ ಅಲ್ಲಿ ಇದೆ. ಅವರು ಕಂಪ್ಲೀಟ್ ಒಂದು 10-15 ಜನ ವಿಜ್ಞಾನಿಗಳು ಬರೀ ಲಿಚ್ಚಿ ಬಗ್ಗೆನೆ ಮಾಡ್ತಾರೆ. ಅವರು ಅಭಿವೃದ್ಧಿಪಡಿಸಿರುವ ತಳಿಗಳು, ಆ ತಳಿ ಇಲ್ಲಿ ಯಾವ ತರ ಬೆಳೆ ಬರುತ್ತೆ ಮತ್ತೆ ಇಲ್ಲಿ ಕೂಡ ಅದೇ ಗುಣಲಕ್ಷಣಗಳು ಬರುತ್ತಾ ಅನ್ನೋದು ಚೆಕ್ ಮಾಡ್ಲಿಕ್ಕೆ ಅದಕ್ಕೆ ಅದನ್ನ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ASRP ಅದರ ಮುಖಾಂತರ ನಾವು ಅದನ್ನ ಸಂಶೋಧನೆ ಮಾಡ್ತಾ ಇದ್ದೇವೆ. ಒಳ್ಳೇದೇ. ಲಿಚ್ಚಿಯ ಸೇವನೆಯಿಂದ ಏನು ವಿಶೇಷ ಅನುಕೂಲಗಳಾಗ್ತವೆ, ಅಥವಾ ಲಿಚ್ಚಿ ಹಣ್ಣು ಏನು ಉಪಯೋಗವನ್ನು ಮಾಡಿಕೊಡುತ್ತಂತ ಏನಾದರೂ ಹೇಳ್ಬೋದಾ ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಗ್ರಾಹಕರಿಗೆ? ಲಿಚ್ಚಿಯನ್ನು ಹೆಚ್ಚಾಗಿ ಬಳಸೋದಂದ್ರೆ ಟೇಬಲ್ ಪರ್ಪಸ್, ನಾವು ಮಾಮೂಲಿ ಜಸ್ಟ್ ತಿನ್ಲಿಕ್ಕೆ ಬಹಳ ಯೂಸ್ ಮಾಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಪ್ರೊಡಕ್ಷನ್ ಕೂಡ ಅತಿ ಹೆಚ್ಚಾಗಿ ಏನಿಲ್ಲ, ಮತ್ತೆ ಅದನ್ನ ಕ್ಯಾನಿಂಗ್ ಮಾಡ್ತೀವಿ, ಡ್ರೈ ಮಾಡಿ ಕೂಡ ಸಹ ಯೂಸ್ ಮಾಡ್ತಾರೆ. ಇದರಲ್ಲಿ ಹೆಚ್ಚು ಮಿನರಲ್ಸ್ ಇರುತ್ತೆ, 60-70% ನೀರಿನಂಶ ಇರುತ್ತೆ, ಮತ್ತೆ ಈ ಪೊಟ್ಯಾಶ್ ಅಂಶ ಕೂಡ ಇರುತ್ತೆ. ಮತ್ತೆ ಮೈನ್ ಅಟ್ರಾಕ್ಟಿವ್ ಕಲರ್ ರೆಡ್ ಕಲರ್ ಇರುತ್ತಲ್ಲ, ಇದು ಬಹಳ ಜನ ಅಟ್ರಾಕ್ಟ್ ಆಗ್ತಾರೆ ಇದಕ್ಕೆ. ಮತ್ತೆ ಸಿಹಿ ಅಂಶ ಕೂಡ 18-20% ವರ್ಗೂ ಡಿಗ್ರಿ ಬ್ರಿಕ್ಸ್ ವರ್ಗೂ ಇರುತ್ತೆ. ಹಾಗಾಗಿ 90% ನಾವು ಟೇಬಲ್ ಪರ್ಪಸ್ಗೆ ಅದಷ್ಟು ಇದನ್ನ ಬಳಕೆ ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಬಾವಲಿಗಳ ಕಾಟ, ಅದಲ್ದಲ್ಲೇ ಇನ್ನು ಬೇರೆ ಜೀವಿಗಳು ಬೇರೆ ಸಮಸ್ಯೆಗಳಿದಾವ? ರೋಗ ಮತ್ತೆ ಕೀಟಗಳು ಸಮಸ್ಯೆ ಅಂದ್ರೆ ಮುಖ್ಯವಾಗಿ ಇಲ್ಲಿ 2 ಕೀಟಗಳನ್ನ ಕಾಣ್ತೇವೆ. ಒಂದು ಮೈಟ್ಸ್ ಪ್ರಾಬ್ಲಮ್, ಒಂದು ವೆಲ್ವೆಟ್ ಗ್ರೋತ್ ತರ ಎಲೆ ಕೆಳಗಡೆ ಕಾಣ್ತೇವೆ, ಅದು ಬರುತ್ತೆ. ಮತ್ತೆ ಹಣ್ಣು ಕೊರಕ, ಫ್ರೂಟ್ ಬೋರರ್ ಅಂತ ಏನ್ ಹೇಳ್ತೀವಿ, 2 ಮೇಜರ್ ಸಮಸ್ಯೆ ಇದೆ. ಇದು ಎರಡನ್ನೂ ಹತೋಟಿ ಮಾಡಬಹುದು, ಏನ್ ಸಮಸ್ಯೆ ಇಲ್ಲ. ಈಗ ಫ್ರೂಟ್ ಬೋರರ್ಸ್ಗೆ ಒಂದು ಬ್ಯಾಗಿಂಗ್ ಟೆಕ್ನಾಲಜಿ ಕೂಡ ಮಾಡ್ತಿದ್ದೀವಿ, ಬ್ಯಾಗ್ ಹಾಕೋದ್ರಿಂದ ಅದನ್ನ ಕಂಟ್ರೋಲ್ ಮಾಡಬಹುದು, ಒಂಥರ ಬಯಾಲಜಿಕಲ್ ಕಂಟ್ರೋಲ್ ಇದ್ದಾಗಿದ್ದು. ಮತ್ತೆ ಇನ್ನೊಂದು ಮೈಟ್ಸ್ಗೆ ಕೆಮಿಕಲ್ ಓ ಮೈಟ್ ಅಂತ ಬರುತ್ತೆ, ಅದನ್ನ ಸ್ಪ್ರೇ ಮಾಡೋದ್ರಿಂದ ಮಾಡಬಹುದು. ಮತ್ತೆ ಬೋರರ್ಗೂ ಅಷ್ಟೇ, ಲಾಂಡಾ ಸೈಲೋತ್ರಿನ್ ಅಂತ ಬರುತ್ತೆ ಒಂದು ಕೆಮಿಕಲ್, ಅದನ್ನ 0.6 ml ಅಂದ್ರೆ 6 ml 10 ಲೀಟರ್ ನೀರಿಗೆ ಬಳಸೋದ್ರಿಂದ ಅದನ್ನ ಕಂಟ್ರೋಲ್ ಮಾಡಬಹುದು. ಅದು ಫ್ರೂಟ್ ಸೆಟ್ ಆದ ತಕ್ಷಣ ಅಂದ್ರೆ ಒಂದು ವಾರದಲ್ಲಿ ಒಂದು ಸ್ಪ್ರೇ ಕೊಡಬೇಕಾಗುತ್ತೆ. ಮತ್ತೆ ಹಾರ್ವೆಸ್ಟ್ ಮಾಡಕ್ಕೆ ಒಂದು 20 ದಿವಸ ಇದ್ದಾಗೆ ಅದನ್ನ ಸ್ಪ್ರೇ ಮಾಡಬೇಕಾಗುತ್ತೆ. ಕಾಫಿ ತೋಟಗಳಲ್ಲಿ ಎಷ್ಟೋ ಜನ ಲಿಚ್ಚಿ ಗಿಡಗಳನ್ನು ಹಾಕೊಂಡಿದ್ದಾರೆ. ತಾವು ಹೇಳಿದಂಗೆ ಬಿಸಿಲು ಬಹಳ ಚೆನ್ನಾಗಿ ಬೀಳ್ತಾ ಇದ್ರೆ ಲಿಚ್ಚಿ ಗಿಡಗಳು ಚೆನ್ನಾಗಿ ಬೆಳೀತವೆ, ಹಾಗೆ ಇಳುವರಿನೂ ಉತ್ತಮವಾಗಿರುತ್ತೆ ಅಂತ ಅನ್ಕೊಂಡು ಪ್ರಸ್ತಾಪ ಮಾಡ್ತಾ ಇದ್ರಿ. ನಿಜ, ಕಾಫಿ ಬೆಳೆಗಾರರು ಅಲ್ಲದೇ ಬೇರೆ ರೈತರು ಈ ಹಣ್ಣಿನ ವೃಕ್ಷವನ್ನು ಬೆಳೆಸುವಾಗ ಯೋಚನೆ ಮಾಡಲೇಬೇಕು. ನೆರಳು ಹೆಚ್ಚಿಗಿರುವ ತೋಟಗಳಲ್ಲಿ ಗಿಡ ಬೆಳಿಬಹುದೇನೋ, ಆದರೆ ಅಂದ್ಕೊಂಡಂತೆ ಇಳುವರಿ ಕೊಡ್ಲಿಕ್ಕಿಲ್ಲ ಅಥವಾ ಹಣ್ಣು ನೀಡಲಿಕ್ಕಿಲ್ಲ. ಇದನ್ನ ಬರೀ ಕಾಫಿ ತೋಟಗಳಲ್ಲಿ ಅಂತಲ್ಲ, ಬೇರೆ ಪ್ರದೇಶಗಳಲ್ಲಿ ಈಗ ಕುಶಾಲನಗರ ಸುತ್ತಮುತ್ತ ಮತ್ತು ಬಯಲುಸೀಮೆಗಳಲ್ಲೂ ಹಾಕೊಳ್ಬಹುದೇ? ಹೇಗೆ ಸರ್? ನಾನು ಆಗ್ಲೇ ಪ್ರಸ್ತಾಪ ಮಾಡಿದಾಗೆ ಸಕಲೇಶ್ಪುರದ ಹತ್ರ 5 ಎಕರೆ 10 ಎಕರೆ ಎಲ್ಲ ಬೆಳೀತಿದ್ದಾರೆ ರೈತರು. ಏಕ ಬೆಳೆಯಾಗಿ ಇದನ್ನ ಬೆಳಿಬಹುದು, ಚೆನ್ನಾಗಿ ಬರುತ್ತೆ. ಬಟ್ ಬೆಂಗಳೂರಿನಲ್ಲಿ ಕೂಡ ಕೆಲವೊಂದು ತೋಟಗಳಿವೆ. ಬಿಹಾರ್ ಅಲ್ಲಿ ಯಾವ ಟೈಮ್ ಬರುತ್ತೆ ಇಳುವರಿ, ಕೆಲವು ಆ ಟೈಮ್ಗೆ ಬರುತ್ತೆ, ಅಂದ್ರೆ ಆಫ್ ಸೀಸನ್ ಬರೋದಿಲ್ಲ, ಅವ್ರದ್ದು ಮೇ ಜೂನ್ ಅಲ್ಲಿ ಇಳುವರಿಗೆ ಬರುತ್ತೆ. ನಮ್ಮಲ್ಲಿ ಇಲ್ಲಿ ವಿಶೇಷತೆ ಏನಂದ್ರೆ ನಮ್ಮ ಈ ಹಾಸನ, ಚಿಕ್ಕಮಂಗಳೂರು ಈ ಪ್ರದೇಶಗಳಲ್ಲಿ ಆಫ್ ಸೀಸನ್ ಅಲ್ಲಿ ಬರುತ್ತೆ, ಅಂದ್ರೆ ಡಿಸೆಂಬರ್ ಜನವರಿಲಿ ಇಳುವರಿಗೆ ಬರುತ್ತೆ. ಹಾಗಾಗಿ ನಮ್ಗೆ ಒಳ್ಳೆ ಮಾರ್ಕೆಟ್ ಸಿಗುತ್ತೆ. ಬಟ್ ಕೆಲವು ಬಯಲು ಸೀಮೆಗಳಲ್ಲೆಲ್ಲ ಹೇಗೆ ಬರುತ್ತೆ ಅನ್ನೋದು ಅದ್ರ ಬಗ್ಗೆ ಸಂಶೋಧನೆ ಆಗಿಲ್ಲ, ನಾವು ಬಯಲು ಸೀಮೆಯಲ್ಲಿ ಇದನ್ನ ರೆಕಮೆಂಡ್ ಮಾಡೋದಿಲ್ಲ. ಕಸಿ ಕಟ್ಟಿದ ಸಸಿಗಳನ್ನೇ ಹಾಕೊಳ್ಬೇಕಾ ಅಥವಾ ಬೀಜದಿಂದಲೂ ಸಸಿಗಳು ಬರ್ತವೆ? ಹೇಗೆ? ಈಗ ಬೆಣ್ಣೆ ಹಣ್ಣು ಅವುಗಳಲ್ಲೆಲ್ಲ ಆದ್ರೆ ಕಸಿ ಮಾಡಿದ ಗಿಡಗಳನ್ನು ಬಳಸ್ತೀವಿ. ಇದರಲ್ಲಿ ಗೂಟಿ ವಿಧಾನದಿಂದ ಅಂದ್ರೆ ಲೇಯರಿಂಗ್ ಏರ್ ಲೇಯರ್ಡ್ ಪ್ಲಾಂಟ್ಸ್ ನ ಬಳಸ್ತೇವೆ. ಇದು ಸಹ ನಾಟಿ ಮಾಡಿದ 3 ವರ್ಷದಲ್ಲಿ ಇಳುವರಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 8-10 ವರ್ಷದ ಗಿಡದಲ್ಲಿ ಸುಮಾರು 60-100 kg ವರೆಗೂ ಸಹ ಇಳುವರಿಯನ್ನು ಪಡೆಯಬಹುದು. ನಿತ್ಯ ಹರಿದ್ವರ್ಣ ಗಿಡನ ಲಿಚ್ಚಿ? ನಿತ್ಯ ಹರಿದ್ವರ್ಣ ಗಿಡ. ಮತ್ತೆ ಈ ಲಿಚ್ಚಿಯಲ್ಲಿ ಮಣ್ಣು ಮತ್ತೆ ಕ್ಲೈಮೇಟ್ ಹೇಳ್ತಿದ್ವಿ ನಾವು. ಮಣ್ಣು ಅಂದ್ರೆ ಗದ್ದೆ ಜಾಗಗಳನ್ನ ಬಳಸಬಾರ್ದು. ಈ ಕೊಡಗಿನಲ್ಲಿ ಕೆಲವು ಕಡೆ ಗದ್ದೆ ಜಾಗಗಳು ಹೆಚ್ಚಿರುತ್ತೆ. ಮತ್ತೆ ನೀರು ಬಸಿದು ಹೋಗ್ಬೇಕು, ಸುಲಭವಾಗಿ ನೀರು ಬಸಿ ಹೋಗುವಂತ ಜಾಗಗಳನ್ನ ಬಳಸಬೇಕು. ಮುಖ್ಯವಾಗಿ ಗದ್ದೆ ಜಾಗ ಮತ್ತೆ ಕ್ಲೇ ಸಾಯಿಲ್ ಅಂತ ಏನ್ ಹೇಳ್ತೀವಿ ಅದನ್ನ ಬಹಳ ಅವಾಯ್ಡ್ ಮಾಡ್ಬೇಕಾಗುತ್ತೆ ಅದರಲ್ಲಿ ಪ್ಲಾಂಟಿಂಗ್ ಮಾಡೋದನ್ನ. ಶೀತದ ಜಾಗಗಳು ಸೂಕ್ತವಲ್ಲ ಲಿಚ್ಚಿಗೆ, ಹಾಗೆ ನೆರಳು ಹೆಚ್ಚಿರುವ ತೋಟಗಳಲ್ಲೂ ಇದು ಅಷ್ಟು ಚೆನ್ನಾಗಿ ಬರೋದಿಲ್ಲ, ಇಳುವರಿಯನ್ನು ಕೊಡೋದಿಲ್ಲ. ನೆರಳಿನ ಮರಗಳು ವಿರಳವಾಗಿರುವ ಪ್ರದೇಶಗಳಲ್ಲಿ ತೋಟಗಳಲ್ಲಿಯೂ ಹಾಕೊಳ್ಬಹುದು. ಕಾಫಿಗೆ ಇದು ಹೊಂದಾಣಿಕೆ ಆಗುವ ಬೆಳೆ ಅಂತ ಹೇಳ್ತೀರಾ? ಹೇಗೆ? ಬಿಸಿಲು ಬೀಳಬೇಕು ಜಾಗಕ್ಕೆ, ಕಾಫಿ ಎಲ್ಲ ಹಾಕಿದ್ರೆ ಏನ್ ತೊಂದರೆ ಇಲ್ಲ, ಬರುತ್ತೆ ಚೆನ್ನಾಗಿ. ಬಟ್ ಏನಂದ್ರೆ ಈ ಗಿಡ ಇರುವ ಜಾಗದಲ್ಲಿ ಸುತ್ತ ಸ್ವಲ್ಪ ಮರಗಳ ನೆರಳು ಬೀಳದಾಗೆ ಸ್ವಲ್ಪ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಹಣ್ಣು ಕಿತ್ತ ಬಳಿಕ ಎಷ್ಟು ದಿನಗಳ ಕಾಲ ಕೆಡದಂಗಿರುತ್ತೆ? ಹಣ್ಣು ಇದು ಹೈಲಿ ಪೆರಿಷಬಲ್ ಅಂತ ನಾವೇನ್ ಹೇಳ್ತೀವಿ, ಬೇಗ ಹಾಳಾಗುತ್ತೆ. ಹಣ್ಣು ಹಾರ್ವೆಸ್ಟ್ ಮಾಡಿದ್ಮೇಲೆ 4-5 ದಿವಸ ಅಷ್ಟೇ ಇರುತ್ತೆ. ಹಾಗಾಗಿ ಇದು ಒಂದು ಡಿಸ್ಅಡ್ವಾಂಟೇಜ್. ಹಾಗಾಗಿ ಇದು ಕೆಲವೊಂದು ಏರಿಯಾಗಳಲ್ಲಿ ಜಾಸ್ತಿ ಸ್ಪ್ರೆಡ್ ಆಗಿಲ್ಲ. ಮತ್ತೆ ಇದ್ರ ಕಾಲಾವಧಿನೂ ಬಹಳ ಕಡಿಮೆ, ಒಂದೇ ತಿಂಗಳಲ್ಲಿ ಇದರದ ಮುಗಿದೋಗುತ್ತೆ. ಅದೇ ಈಗ ಬೆಣ್ಣೆ ಹಣ್ಣಾದ್ರೆ ನಮ್ಗೆ 3-5 ತಿಂಗಳು ಸಿಕ್ತಿರುತ್ತೆ, ಬಟ್ ಲಿಚಿ ಬೆಳೆ ಆಗಲ್ಲ. ಈಗ December 15ಕ್ಕೆ ಸ್ಟಾರ್ಟ್ ಆದ್ರೆ January 15ರೊಳಗೆ ಫುಲ್ ಕ್ರಾಪ್ ಎಲ್ಲ ಕಂಪ್ಲೀಟ್ ಮುಗಿದು ಬಿಡುತ್ತೆ, ಬರೀ 20-30 ದಿವಸದಲ್ಲಿ. ಮತ್ತೆ ಕೀಪಿಂಗ್ ಕ್ವಾಲಿಟಿ 3-4 ದಿವಸ ಅಷ್ಟೇ ಇರುತ್ತೆ ರೂಮ್ ಟೆಂಪರೇಚರ್ ಅಲ್ಲಿ. ಅದೇ ನೀವು ರೆಫ್ರಿಜರೇಟರ್ ಕಂಡೀಷನ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡೋದು ಅದೆಲ್ಲ ಆದ್ರೆ ಆ ಕ್ರಮಗಳನ್ನ ತಗೊಂಡು ನಾವು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಇಳುವರಿ ಬಹಳ ಕಡಿಮೆ, ಇಳುವರಿ ಅನ್ನೋದಕ್ಕಿಂತ ನಮ್ಮಲ್ಲಿ ಪ್ರೊಡಕ್ಷನ್ ಬಹಳ ಕಡಿಮೆ ಇರೋದ್ರಿಂದ ನಾವು ಎಕ್ಸ್ಪೋರ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಇಲ್ಲಿಯೇ ಲೋಕಲ್ ಮಾರ್ಕೆಟ್ ಅಲ್ಲೇ ಕಂಪ್ಲೀಟ್ ಸೇಲ್ ಆಗೋದ್ರಿಂದ ಈಗ ಸದ್ಯಕ್ಕೆ ಮಾರ್ಕೆಟಿಂಗ್ ಬಗ್ಗೆ ಬಹಳ ಯೋಚನೆ ಮಾಡೋ ಅವಶ್ಯಕತೆನೆ ಇಲ್ಲ. ಹಾಲಿ ಬೆಲೆ ಹೇಗಿದೆ ಕೊಡಗನ್ನು ಸೇರ್ಕೊಂಡು ಮಹಾನಗರಗಳಲ್ಲಿ ಅಥವಾ ಹೊರಗಡೆ ಪ್ರದೇಶಗಳಲ್ಲಿ? 120-150 ರೂಪಾಯಿ ತೋಟಕ್ಕೆ ಬಂದು ಜನ ಈಗ ತಗೊಂಡೋಗುವ ಪರಿಸ್ಥಿತಿ ಇದೆ. ಮಹಾನಗರಗಳಿಗೆಲ್ಲ ಹೋದರೆ 250-400 ರೂಪಾಯಿ ಕೆಜಿಗೆ ಇರುತ್ತೆ, ಬಟ್ ರೈತರಿಗೆ 120-150 ರೂಪಾಯಿವರೆಗೂ ಸುಲಭವಾಗಿ ಸಿಗುತ್ತೆ. ಲಿಚ್ಚಿ ಕೊಡಗನ್ನು ಸೇರ್ಕೊಂಡು ಮಲೆನಾಡು ಪ್ರದೇಶಗಳಲ್ಲೂ ಬಹಳ ಚೆನ್ನಾಗಿ ಬೆಳೀತದಂತ ಬೆಳೆದವರಿಗೆ ಖಾತ್ರಿ ಆಗಿದೆ ಒಂದು ರೀತಿಯಲ್ಲಿ, ಇದ್ರ ಬಗ್ಗೆ ಏನು ಅನುಮಾನನೇ ಇಲ್ಲ ಅಲ್ವಾ? ಖಂಡಿತ ಸರ್, ಖಂಡಿತ. ಈಗಾಗಲೇ ಬಹಳಷ್ಟು ಕಡೆ ರೈತರು ಬೆಳೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕೇರಳ ಮತ್ತು ಕರ್ನಾಟಕದಲ್ಲಿ ಕೆಲವು ಪ್ರದೇಶಗಳಲ್ಲಿ 300 ಎಕರೆವರೆಗೂ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವರು ಬಹಳ ಲಾಭನೂ ಪಡೀತಿದ್ದಾರೆ. ಒಂದೇ ಗಿಡದಲ್ಲಿ 25,000-30,000 ಮಾಡಿರೋ ಉದಾಹರಣೆಗಳು ಸಹ ಬಹಳಷ್ಟಿದೆ. ಯಾಕಂದ್ರೆ 25 ವರ್ಷದ ಗಿಡಗಳೆಲ್ಲ 200-300 ಕೆಜಿ ಕೊಡ್ತವೆ. ಬಟ್ ಮೈನ್ ಸಮಸ್ಯೆ ಏನಂದ್ರೆ ಅದನ್ನ ಬಾವಲಿಯಿಂದ ಕಾಪಾಡ್ಕೊಳ್ಳೋದೊಂದು ಸಮಸ್ಯೆ ಈ ಕಡೆ. ಮತ್ತೆ ಕೆಲವೊಂದು ಗಾಳಿ ಹೆಚ್ಚಿರೋ ಜಾಗದಲ್ಲಿ ಸ್ವಲ್ಪ ಇದು ಸಮಸ್ಯೆ ಇದೆ, ಅದನ್ನ ಸ್ವಲ್ಪ ನೋಡ್ಕೋಬೇಕು. ಕೆಲವು ರೈತರು ನಮಗೆ ಈ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ, ಹೆಚ್ಚು ಗಾಳಿ ಇದ್ದಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಅದನ್ನು ಒಂದು ನಾವು ನೋಡಿಕೊಂಡು ಗಿಡ ಹಾಕಬೇಕಾಗುತ್ತೆ ಕಮರ್ಷಿಯಲ್ ಆಗಿ ಮಾಡುವಾಗ, ಹೆಚ್ಚು ಗಿಡ ಹಾಕುವಾಗ. ಮರ ಹೇಗೆ ಈ ಬಟರ್ಫ್ರೂಟ್ಗೆ ಅಥವಾ ಬೇರೆ ಬೆಳೆಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಗಟ್ಟಿನ ಅಥವಾ ಮಧ್ಯಮ ರೀತಿಯಲ್ಲಿ ಅಡೆತಡೆಗಳನ್ನ ತಡ್ಕೊಳ್ಳಿಕ್ಕೆ ಶಕ್ತವಾಗಿದೆ, ಹೇಗೆ? ಇದು ಬಟರ್ಫ್ರೂಟ್ ಗಿಡಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಗಟ್ಟಿ, ಹೆಚ್ಚು ಗಟ್ಟಿ ಅಂತ ಹೇಳಲಿಕ್ಕಾಗಲ್ಲ, ಮಧ್ಯಮ ಕ್ರಮಾಂಕದಲ್ಲಿದೆ. ಬಟ್ ಬಟರ್ಫ್ರೂಟ್ ಗಿಡಕ್ಕೆ ಕಂಪೇರ್ ಮಾಡಿದ್ರೆ ಸಾಧಾರಣ ಗಟ್ಟಿ ಇದೆ. ವರ್ಷದಲ್ಲಿ ಒಂದೇ ಸರಿ ಹಣ್ಣು ಕೊಡೋದಲ್ವಾ? ವರ್ಷದಲ್ಲಿ ಒಂದೇ ಸತಿ ಬರುತ್ತೆ. ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಡಿಸೆಂಬರಿಂದ ಜನವರಿಗೆ ಇಳುವರಿಗೆ ಬರುತ್ತೆ. ನಿಜ, ಲಿಚ್ಚಿ ಅನೇಕರಿಗೆ ಪರಿಚಯ ಆಗಿರುವ ಹಣ್ಣಿನ ಬೆಳೆ, ಮತ್ತೆ ಸ್ವಲ್ಪ ಸ್ವಲ್ಪನಾದರೂ ಎಷ್ಟೋ ಜನ ತಿಂದಿದ್ದಾರೆ. ಬಾವಲಿಗಳ ಕಾಟದ ಮಧ್ಯದಲ್ಲಿನೂ ಹಣ್ಣನ್ನ ಉಳಿಸಿಕೊಂಡಿದ್ದಾರೆ. ಬಲೆ ಹಾಕೋದು, ಅದನ್ನ ಮುಚ್ಚಿ ಅವುಗಳಿಗೆ ಸಿಗದಂತೆ ನೋಡ್ಕೊಳ್ಳೋದು, ಯಾಕಂದ್ರೆ ನಾವು ತಿಂದು ಒಂಥರ ಸಂತೋಷ ಪಡೋಣ ಅನ್ನೋ ಒಂದು ದೃಷ್ಟಿಯಲ್ಲಿ ಜನ ಸಾಗಿದ್ದಾರೆ. ಲಿಚ್ಚಿ ಬೆಳೆ ವಾಣಿಜ್ಯ ದೃಷ್ಟಿಯಲ್ಲಿನೂ ಸಾಗುವಳಿ ಮಾಡಲಿಕ್ಕೆ ಯೋಗ್ಯವಾದುದು ಅಂತ ಅನ್ಕೊಂಡು ಹೇಳ್ತಾ ಇದ್ದಾರೆ, ಯಾಕಂದ್ರೆ ಇದರ ಬೇಡಿಕೆನೂ ಚೆನ್ನಾಗಿದೆ. ಹೊರಗಡೆ ರಾಜ್ಯಗಳಲ್ಲಿ ಇದನ್ನು ಇಷ್ಟಪಟ್ಟು ಸೇವನೆ ಮಾಡ್ತಾರೆ. ಹೀಗಿರೋದ್ರಿಂದ ಈ ಕುರಿತು ಅಧ್ಯಯನವೂ ನಡೀತಾ ಇದೆ ನಿಮ್ಮ ಚಟ್ಟಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿ. ಮತ್ತು ರಾಜ್ಯದಲ್ಲಿ ಇತರೆ ಕಡೆಯೂ ಈ ಹಣ್ಣಿನ ಬೆಳೆ ಬಗ್ಗೆ ಏನಾದರೂ ಸಂಶೋಧನೆಗಳು ಅಥವಾ ಅಧ್ಯಯನಗಳು ನಡೀತದವೋ ಹೇಗೆ? ಲಿಚ್ಚಿ ಹಣ್ಣಿನ ಬಗ್ಗೆ ಎಲ್ಲೂ ಸಂಶೋಧನೆ ಆಗ್ತಿಲ್ಲ ರಾಜ್ಯದಲ್ಲಿ. ಇಲ್ಲಿ ಒಂದೇ ಸ್ಟೇಷನ್ ನಮ್ಮ ಸಂಸ್ಥೆಯಲ್ಲಿ ಮಾತ್ರ ಸಂಶೋಧನೆ, ಯಾಕಂದ್ರೆ ಈ ಬೆಳೆ ಈ ಪ್ರದೇಶಗಳಿಗಷ್ಟೇ ಬಹಳ ಸೂಕ್ತ ಆಗಿದೆ. ಹಾಗಾಗಿ ನಾವು ಈ ಪ್ರದೇಶದ ರೈತರ ಹಿತಾಸಕ್ತಿಗಾಗಿ ಈ ಬೆಳೆ ಮೇಲೆ ನಾವು ಸಂಶೋಧನೆ ಮಾಡ್ತಾ ಇದ್ದೇವೆ. ಹಾಗಾಗಿ ಬೇರೆ ಎಲ್ಲೂ ಆಗ್ತಿಲ್ಲ, ಇಲ್ಲಿ ಅಷ್ಟೇ ಆಗ್ತಿದೆ. ಇನ್ನು ಕೆಲವು ವಿಷಯಗಳು ಇದ್ರ ಬಗ್ಗೆ ಹಂಚ್ಕೋಬೇಕಂದ್ರೆ, ಫ್ರೂಟ್ ಟ್ರ್ಯಾಕಿಂಗ್ ಅಂತ ಒಂದು ಬರುತ್ತೆ, ಸೀಳುವಿಕೆ, ಹಣ್ಣು ಕಾಯಿ ಬಿರುಕು ಬಿಡುವುದು ಅಂತ ಏನ್ ಹೇಳ್ತೀವಿ, ಅದು ಇದು ಸಾಮಾನ್ಯ ಈ ಹಣ್ಣಲ್ಲಿ ಬರುತ್ತೆ. ಇದಕ್ಕೆ ನಾವು ಏನ್ ಮಾಡಬೇಕು ಅಂದ್ರೆ, ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಬೋರಾಕ್ಸ್ನ 100-150 ಗ್ರಾಂನಷ್ಟು ಭೂಮಿಗೆ ಸೇರಿಸಬೇಕಾಗುತ್ತೆ. ಅದರಿಂದ ಇದನ್ನ ಕಂಟ್ರೋಲ್ ಮಾಡಬಹುದು. ಇಲ್ಲ ಬೋರಾಕ್ಸ್ನ 2 ಗ್ರಾಂನಷ್ಟು 1 ಲೀಟರ್ಗೆ ಹಾಕಿ ಫೋಲಿಯರ್ ಸ್ಪ್ರೇ ಕೂಡ ಸಿಂಪಡಿಸಬಹುದು. ಇದರಿಂದ ಕೂಡ ಇದನ್ನ ಕಂಟ್ರೋಲ್ ಮಾಡಬಹುದು. ಕಾಯಿ ಕಚ್ಚಿದ 20 ದಿವಸ ಆದ ನಂತರ ಇದನ್ನ ನಾವು ಸ್ಪ್ರೇ ಕೊಡಬೇಕಾಗುತ್ತೆ. ಮತ್ತೆ ಫ್ರೂಟ್ ಡ್ರಾಪ್ ಆಗೋದು ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ಫ್ರೂಟ್ ಸೆಟ್ ಆದ ಹಣ್ಣು ಕಾಯಿ ಕಚ್ಚಿದ ಒಂದು ವಾರದ ನಂತರ NA ಫ್ಲಾನಾಫಿಕ್ಸ್ ಅಂತ ಬರುತ್ತೆ, ಆ ಫ್ಲಾನಾಫಿಕ್ಸ್ನ ಕೂಡ 2 ml 5 ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬಹುದು. ಅದರಿಂದ ನಾವು ಆ ಫ್ರೂಟ್ ಡ್ರಾಪ್ ಆಗೋದನ್ನ ಕೂಡ ಕಂಟ್ರೋಲ್ ಮಾಡಬಹುದಾಗುತ್ತೆ. ಲಿಚ್ಚಿ ಬೆಳೆಗೆ ಸಂಬಂಧಿಸಿದಂತೆ ಏನು ಅಂತರ ಇಟ್ಕೊಳ್ಬೇಕು, ಗೊಬ್ಬರಗಳು ಏನೇನು ಕೊಡಬಹುದು, ಮತ್ತು ಆಯ್ಕೆ ವಿಧಾನ ಏನಾದರೂ ತಳಿಗಳು ನಮ್ಮ ರಾಜ್ಯದಲ್ಲಿ ಸಿಗ್ತದವ ಅಥವಾ ನಿಮ್ಮ ಸಂಸ್ಥೆ ವತಿಯಿಂದ ಏನಾದರೂ ಕೆಲಸ ಮಾಡಿದರ ಹೇಗೆ? ಈಗ ನಾವು ತಳಿ ನಾಟಿ ಮಾಡುವಾಗ ಅಂತರ ಬಹಳ ಮುಖ್ಯ ಆಗುತ್ತೆ. ಈಗ ನಾವು ಕಾಫಿ ತೋಟದಲ್ಲಿ ಮಾಡೋದಾದ್ರೆ ದೂರ ದೂರನೇ ಮಾಡ್ತಾರೆ, ಬಾರ್ಡರ್ ಪ್ಲಾಂಟ್ ಆಗಿ ಬೆಳೆಸಬಹುದು, ಅಟ್ಲೀಸ್ಟ್ 10-10 ಮೀಟರ್ಗೆ ಒಂದೊಂದು ಗಿಡದಂತೆ ಆಗ್ಬಹುದು. ಅದೇ ನಾವು ಏಕ ಬೆಳೆಯಾಗಿ ಬೆಳೆಯೋದಾದ್ರೆ ಇದರಲ್ಲಿ 3 ತರ ಮಾಡಬಹುದು. ಒಂದು ಸಾಧಾರಣವಾಗಿ ನಾವು ಬೆಳಿತೇವೆ, ಅದರಲ್ಲಿ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ 8 ಮೀಟರ್ ಅಂತರವನ್ನ ಕಾಯ್ದುಕೊಳ್ಬೇಕಾಗುತ್ತೆ. ಮತ್ತೆ ಸ್ವಲ್ಪ ಚೆನ್ನಾಗಿ ನಮಗೆ ನಾಲೆಜ್ ಇದೆ, ಸ್ವಲ್ಪ ಸ್ಕಿಲ್ಡ್ ವರ್ಕರ್ಸ್ ಇದಾರೆ, ಸೌರುವಿಕೆ ಆಕಾರ ಕೊಡುವಿಕೆ ಎಲ್ಲ ನಮಗೆ ಬರುತ್ತೆ, ನಾವು ಮಾಡ್ತೀವಿ ಕೇಳ್ಕೊಂಡು ವಿಜ್ಞಾನಿಗಳ ಹತ್ರ ಅನ್ನೋದಾದ್ರೆ ಅವರು 5 ಮೀಟರ್ ಬೇಕಾದ್ರೆ ಬೆಳೆಸಬಹುದು. ನಮ್ಗೆ ಇಲ್ಲಿ ಏನ ಅನಾನುಕೂಲ ಆಗುತ್ತೆ, 5 ಮೀಟರ್ ಹೋಗೋದಂದ್ರೆ 1 ಹೆಕ್ಟರ್ಗೆ 400 ಗಿಡ ಹಾಕಬಹುದಾಗುತ್ತೆ. ಅವಾಗ ನಿಮಗೆ 3ನೇ ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆದ್ರೆ ಒಂದ್ 2-2 ಕೆಜಿ 3-3 ಕೆಜಿ ಬಂದ್ರು ಕೂಡ ನಿಮಗೆ 3ನೇ ವರ್ಷದಿಂದನೇ ಹೆಚ್ಚು ಆದಾಯ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಏನಂದ್ರೆ ನಾವು ಅದನ್ನ ಬಳಸುವಾಗ ಬಹಳ ಕೇರ್ಫುಲ್ ಆಗಿ ಇರಬೇಕು. ಆಕಾರ ಕೊಡುವಿಕೆ ಮತ್ತೆ ಸೌರುವಿಕೆ ಬಹಳ ಮುಖ್ಯ ಆಗುತ್ತೆ ಇದರಲ್ಲಿ ಹತ್ರ ಹಾಕಿದಾಗ. ಇಲ್ಲಾಂದ್ರೆ ಏನಾಗುತ್ತೆ, 5ನೇ ವರ್ಷ 6ನೇ ವರ್ಷದವರೆಗೂ ಇಳುವರಿ ಚೆನ್ನಾಗಿ ಬರುತ್ತೆ. 6ನೇ ವರ್ಷ ಆದ್ಮೇಲೆ 1 ಗಿಡದಿಂದ 1 ಗಿಡ ಓವರ್ ಲ್ಯಾಪ್ ಆಗ್ಬಿಡುತ್ತೆ. ಅವಾಗ 6ನೇ ವರ್ಷ 7ನೇ ವರ್ಷ ಆದ್ಮೇಲೆ ಸಮಸ್ಯೆ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಮುಂಚೆನೆ ಯೋಚನೆ ಮಾಡಬೇಕು, ನಮ್ಮಲ್ಲಿ ಲೇಬರ್ ಪ್ರಾಬ್ಲಮ್ ಇಲ್ಲ, ಮತ್ತೆ ನಾವು ಈ ಸೌರುವಿಕೆ ಆಕಾರ ಕೊಡುವಿಕೆ ಇವೆಲ್ಲ ನಾವು ಅನುಸರಿಸ್ತೀವಿ ಅಂದ್ರೆ 5-5 ಮೀಟರ್ ಹೋಗಿ, ಇಲ್ಲ ಅಂದ್ರೆ 8-8 ಮೀಟರ್ ಹೋಗೋದು ಬಹಳ ಸೂಕ್ತ ಆಗುತ್ತೆ. ಇನ್ನು ಹಾಗೆ 3 ಮೀಟರ್ ಬೇಕಾದ್ರೂ ಹೋಗ್ಬೋದು, ಬಟ್ ಅದಕ್ಕೆ ಇನ್ನೂ ಹೈಲಿ ಸ್ಕಿಲ್ಡ್ ಬೇಕಾಗುತ್ತೆ. ಈಗ ಹೊಸದಾಗಿ ಈ ಕಡೆ ಈ ಬೆಳೆ ಬರ್ತಿರೋದ್ರಿಂದ ನಾವು ಆದಷ್ಟು ಈಗ 5x5 ಮೀಟರ್ ಮತ್ತೆ 8x8 ಮೀಟರ್ಗೆ ಬಳಸುವುದೇ ಬಹಳ ಸೂಕ್ತ. ಹಾಗೆಯೇ ಗೂಟಿ ಮಾಡಿದ ವಿಧಾನದ ತಳಿಗಳನ್ನೇ ಬಳಸೋದು ಸೂಕ್ತ ಅಂತ. ಯಾಕಂದ್ರೆ ಇಲ್ಲಿ ಬೀಜದಿಂದ ಬಂದ ಗಿಡಗಳನ್ನು ಬಳಸೋದ್ರಿಂದ ಇಳುವರಿ ಬರಲಿಕ್ಕೆ ಬಹಳ ಟೈಮ್ ತಗೊಳ್ಳುತ್ತೆ, ಮತ್ತೆ ಪ್ರತಿ ವರ್ಷ ಹೂ ಬಿಡುತ್ತೋ ಇಲ್ಲೋ ಅನ್ನೋ ಸಮಸ್ಯೆನು ಇರುತ್ತೆ ಅದರಲ್ಲಿ, ಬಿಡದೇನು ಇರಬಹುದು. ಹಾಗಾಗಿ ಗೂಟಿ ಕಟ್ಟಿದ ಅಂದ್ರೆ ಏರ್ ಲೇಯರ್ಡ್ ಪ್ಲಾಂಟ್ಸ್ನೇ ಬಳಸೋದು ಬಹಳ ಸೂಕ್ತ. ನಮ್ಮಲ್ಲಿ ಕೂಡ ಏರ್ ಲೇಯರಿಂಗ್ ಮಾಡಿ ಗಿಡಗಳನ್ನ ರೈತರಿಗೆ ಕೊಡ್ತೇವೆ. ಬಟ್ ನಮ್ಮಲ್ಲಿ ಈಗ ಸದ್ಯಕ್ಕೆ ಕೆಲವೊಂದೆಲ್ಲ ಸಂಶೋಧನೆ ಮಟ್ಟದಲ್ಲಿ ಇರೋದ್ರಿಂದ ನಾವು ರೈತರಿಗೆ 5-10 ಗಿಡಗಳನ್ನ ಕೊಟ್ಟು ಈಗ ಅಷ್ಟರಲ್ಲಿ ಬೆಳೆದಿಕ್ಕೆ ಆದಷ್ಟು ಇದ್ ಮಾಡ್ತಾ ಇದ್ದೇವೆ. ಅದೇ ತಳಿಗಳು ಬಂದಾಗ ಬಹಳಷ್ಟು ತಳಿಗಳಿದೆ ಇದರಲ್ಲೂ. ನಾವು ಈಗ ಮಾವಿನಲ್ಲಿ ಕಾಣಬಹುದು 100, 200, 300 ತಳಿ ಇದ್ದಾಗೆ, ಇದರಲ್ಲೂ ಕೂಡ ಒಂದು 50-100 ತಳಿಗಳನ್ನ ನಾವು ಕಾಣಬಹುದು. ಮುಖ್ಯವಾಗಿ ಶಾಹಿ ತಳಿ ಅಂತ ಇದೆ, ಬಹಳ ಜನಪ್ರಿಯವಾಗಿದೆ ಈ ತಳಿ. ಉತ್ತರ ಭಾರತದಲ್ಲೂ ಅಷ್ಟೇ, ಈಗ ನಮ್ಮಲ್ಲಿ ಕೂಡ ಶಾಹಿ ತಳಿ ಬಹಳ ಜನಪ್ರಿಯವಾಗಿದೆ. ಮತ್ತೆ ಬೇದನ ಅರ್ಲಿ ಸೀಡ್ಲೆಸ್ ಅಂತ ಹೇಳ್ತೇವೆ ಅದಿದೆ. ಮತ್ತೆ ಚೈನಾ ವೆರೈಟಿ ಇದೆ ಏನಂದ್ರೆ ಸ್ವಲ್ಪ ಹುಳಿ ಇರುತ್ತೆ. ಮತ್ತೆ ನಮ್ಮಲ್ಲಿ ಬೆಳೆದ ತಳಿಗಳೆಲ್ಲ ಸ್ವಲ್ಪ ಹುಳಿ, ನಾವು ಹೋಲಿಸಿದ್ರೆ ಉತ್ತರ ಭಾರತದಲ್ಲಿ ಬೆಳೆದ ಇದಕ್ಕೆ ಸ್ವಲ್ಪ ಹುಳಿ ಅಂತ ಹೇಳ್ತೇವೆ. ಯಾಕಂದ್ರೆ ನಮ್ಮಲ್ಲಿ ಏನ್ ಮಾಡ್ತೇವೆ ನಾವು, ಈ ಬಾವಲಿ ಕಾಟ ಎಲ್ಲ ಜಾಸ್ತಿ ಇರೋದ್ರಿಂದ ಒಂದು 2-3 ದಿವಸ ಮುಂಚೆನೆ ಬೇಗ ಹಾರ್ವೆಸ್ಟ್ ಮಾಡ್ಬಿಡ್ತೇವೆ, ಅಂದ್ರೆ ಕೊಯ್ದು ಬಿಡ್ತೇವೆ. ಕೊಯ್ದಾಗ ಏನಾಗುತ್ತೆ, ಅದು ಸ್ವಲ್ಪ ಹುಳಿ ಅಂಶ ಇರುತ್ತೆ, ಆ 2-3 ದಿವಸ ಬಹಳ ಮುಖ್ಯ ಆಗುತ್ತೆ ಆ ಸಿಹಿ ಹೆಚ್ಚಾಗ್ಲಿಕ್ಕೆ, ಅದು ಕೂಡ ಒಂದು ಸಮಸ್ಯೆ. ಮತ್ತೆ ಮುಜಾಫರ್ಪುರ್ ಅಂತ ಒಂದು ತಳಿ ಇದೆ, ರೋಸ್ ಸೆಂಟೆಡ್ ಅಂತ ಒಂದು ತಳಿ ಇದೆ, ಡೆರಾಡೂನ್, ಕಲ್ಕಟ್ಟಾ, ಬಹಳಷ್ಟು ತಳಿಗಳನ್ನ ನಾವು ಕಾಣಬಹುದು. ನಮ್ಮಲ್ಲಿ ಸಂಶೋಧನೆ ಆಗಿದೆ ಆಕ್ಚುಲಿ, ಒಂದು 10-15 ತಳಿಗಳನ್ನ ಇಲ್ಲಿ ಮುಂಚೆ ಸಂಶೋಧನೆ ಮಾಡಿ ಪರೀಕ್ಷೆ ಮಾಡಿದ್ದಾರೆ. ಅದರಲ್ಲಿ ನಮಗೆ ಶಾಹಿ ತಳಿ, ಅರ್ಲಿ ಸೀಡ್ಲೆಸ್, ಮತ್ತೆ ಡೆಹರಾಡೂನ್, ರೋಸ್ ಸೆಂಟೆಡ್ ಅಂತ ಈ ತಳಿಗಳು ತುಂಬಾ ಚೆನ್ನಾಗಿ ಇಳುವರಿಯನ್ನು ಕೊಟ್ಟಿದೆ. ಹಾಗಾಗಿ ಈ ತಳಿಗಳನ್ನ ಹೆಚ್ಚು ಆಯ್ಕೆ ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು. ಹಾಗೆ ಈ ರಸಗೊಬ್ಬರ ಕೊಡಲಿಕ್ಕೆ ನೋಡೋದಾದ್ರೆ ಇದು ಬಹಳ ಮುಖ್ಯ ಆಗುತ್ತೆ. ಇದನ್ನ ವರ್ಷಕ್ಕೆ ನಾವು 2 ಬಾರಿ ಕೊಡಬೇಕಾಗುತ್ತೆ. ಒಂದು, ಕಾಯಿ ಕಚ್ಚಿದ ಸಮಯದಲ್ಲಿ ಫಾಸ್ಫರಸ್ ಹೆಚ್ಚಾಗಿ ಕೊಡಬೇಕು. ಮತ್ತೆ ಸಾರಜನಕವನ್ನು ನಾವು ಹೂ ಬಿಡುವ ಮುಂಚೆನೆ ಕೊಟ್ಟು ಮುಗಿಸಬೇಕಾದ್ರೆ, ಹೂ ಬಿಡುವ 1 ತಿಂಗಳ ಮುಂಚೆ ಎಲ್ಲ ಈ ಸಾರಜನಕ ಅಂಶವನ್ನು ಕೊಡಬಾರದು. ಅದು ಕೊಟ್ಟಿದ್ದೆ ಆದ್ರೆ ಏನಾಗುತ್ತೆ, ಬರೀ ಗಿಡ ಬೆಳವಣಿಗೆ ಆಗಿಬಿಡುತ್ತೆ, ಹೂ ಬಿಡುವುದಕ್ಕೆ ಸ್ವಲ್ಪ ಸಮಸ್ಯೆ ಉಂಟು ಮಾಡುತ್ತೆ. ಹಾಗಾಗಿ ಸಾರಜನಕವನ್ನು ನಾವು ಕೊಯ್ಲು ಆದ ನಂತರ ಕೊಡಬೇಕಾಗುತ್ತೆ. ಫಾಸ್ಫರಸ್ ಮತ್ತೆ ಪೊಟ್ಯಾಶ್ ಬೇಕಾದ್ರೆ 2 ಹಂತದಲ್ಲಿ ಕೊಡಬಹುದು, ಜಸ್ಟ್ ಕಾಯಿ ಕಚ್ಚಿದ ಸಮಯದಲ್ಲಿ ಒಂದು, ಮತ್ತೆ ಇನ್ನೊಂದು ಕೊಯ್ಲು ಆದ ನಂತರ ಸಮಯದಲ್ಲಿ 2 ಸಮಯದಲ್ಲಿ ಕೊಡಬಹುದು. ಅದೇ ಒಂದು 10-15 ವರ್ಷದ ಗಿಡಕ್ಕೆ ಸಾರಜನಕ ಒಂದು 600-800 ಗ್ರಾಂ ಪ್ರತಿ ಗಿಡಕ್ಕೆ ನೀಡಬೇಕಾಗುತ್ತೆ. ಫಾಸ್ಫರಸ್ 200-300 ಗ್ರಾಂ ಪ್ರತಿ ಗಿಡಕ್ಕೆ ನೀಡಬೇಕಾಗುತ್ತೆ. ಹಾಗೆ ಪೊಟ್ಯಾಶ್ ಅಂಶವನ್ನ 400-600 ಗ್ರಾಂನಷ್ಟು ಪ್ರತಿ ಗಿಡಕ್ಕೆ ಕೊಡಬೇಕಾಗುತ್ತೆ. ಪೊಟ್ಯಾಶ್ ಮತ್ತೆ ಫಾಸ್ಫರಸ್ ನ ಆದಷ್ಟು 2 ಹಂತದಲ್ಲಿ ನೀಡಬೇಕಾಗುತ್ತೆ, ಒಂದು ಕಾಯಿ ಕಚ್ಚಿದಾಗ, ಇನ್ನೊಂದು ಕೊಯ್ಲು ಆದ ನಂತರ. ಮತ್ತೆ ಕೊಟ್ಟಿಗೆ ಗೊಬ್ಬರವನ್ನು ಸಹ 25-40 ಕೆಜಿ ವರೆಗೂ ಗಿಡದ ವಯಸ್ಸು ನೋಡಿಕೊಂಡು ಕೊಡಬೇಕಾಗುತ್ತೆ. 25-40 ಕೆಜಿ ಕೊಡುವುದು ಬಹಳ ಸೂಕ್ತ. ಚೆನ್ನಾಗಿದೆ ವಿಚಾರಗಳು. ಈ ನಿಟ್ಟಿನಲ್ಲಿ ಇನ್ನು ಮಾಡೋದಿದೆ. ತಾವು ಲಿಚ್ಚಿ ಬೆಳೆ ಬಗ್ಗೆ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ನೀಡಿದಿರಿ. ತಮಗೆ ಧನ್ಯವಾದಗಳು ಮುರಳೀಧರ್ ಅವರ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಕೇಳಿದ್ರೆ ಕೊಡಗಿನಲ್ಲಿ ಈಗಾಗಲೇ ಲಿಚ್ಚಿ ಬೆಳೆಯನ್ನ ಬೆಳೆಯಲಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಮಾಹಿತಿಯನ್ನ ನೀಡಿದವರು ಚಟ್ಟಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ವಿಜ್ಞಾನಿಗಳಾಗಿರುವ ಬಿಎಂ ಮುರಳೀಧರ್ ಅವರು. ಅವರ ಜೊತೆಗೆ ಮಾತನಾಡಬಹುದು. ಸಂಖ್ಯೆಯನ್ನ ಕೊಡ್ತಾ ಇದೀವಿ, 900-585-47-283. 900-584-7283. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕೇಳುವರೆ, ಈಗ ಒಂದು ಕೃಷಿ ಗೀತೆ, ರಚನೆ ಡಾಕ್ಟರ್ ವಿಜಯ್ ಅಂಗಡಿ, ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್. ಕೇಳಿರಿ ಕೇಳಿರಿ ಕೃಷಿಕರೇ ನೀವು, ಸಿರಿಧಾನ್ಯ ಕುರಿತ ವಿಚಾರಗಳನ್ನು ಕಮ್ಮಿ ಮಳೆಯಲಿ ಬೆಳೆಯುವಯು ನೆಚ್ಚಿನ ಸತ್ವಾಂಶ ಸಾರಗಳಿವು. ಕೇಳಿರಿ ಕೇಳಿರಿ ಕುರಿತರೆ ನೀವು ಸಿರಿಧಾನ್ಯ ಕುರಿತ ವಿಚಾರಗಳನ್ನು ಕಮ್ಮಿ ಮಳೆಯಲಿ ಬೆಳೆಯುವಯು ನೆಚ್ಚಿನ ಸತ್ವಾಂಶ ಸಾರಗಳಿವು. ಕಮ್ಮಿ ಮಳೆಯಲಿ ಬೆಳೆಯುವಯು ನೆಚ್ಚಿನ ಸತ್ವಾಂಶ ಸಾರಗಳಿವು. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಕೃಷಿಯಲ್ಲಿ ನಿರತರಾದ ಮಹಿಳೆಯರನ್ನ ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಸೋಮಪೇಟೆ ತಾಲೂಕು ಹರಗ ಗ್ರಾಮದ ಸುಶೀಲಾ ವೀಣಾ ಪ್ರೀತಿಯವರೊಡನೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ದುರ್ಭಿಕ್ಷ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0872230018. ಸುದ್ದಿ ಜೊಂಪೆ ಓದ್ತಾರು ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಮಡಿಕೇರಿ ದಸರಾ ಸಮಿತಿ ವತಿಯಿಂದ ಮಡಿಕೇರಿ ಗಾಂಧಿ ಮೈದಾನದ ಕಲಾ ಸಂಭ್ರಮ ವೇದಿಕೆಯಲ್ಲಿ ದಸರಾ ಸಭಾ ಕಾರ್ಯಕ್ರಮ ನಡೆಯಿತು. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್, ಶಾಸಕರಾದ ಎಂಪಿ ಅಪ್ಪಚ್ಚರಂಜನ್, ಕೆಜಿ ಬೋಪಯ್ಯ, ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್, ನಗರಸಭೆ ಅಧ್ಯಕ್ಷರು ಸೇರಿದಂತೆ ಮುಖ್ಯ ಪಟ್ಟವು ಭಾಗವಹಿಸಿದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡಿ, ಮಡಿಕೇರಿ ದಸರಾ ವಿಶಿಷ್ಟ ಆಗಿದ್ದು ಕರಗ ಉತ್ಸವದ ಸುರಾಗಿ 9 ದಿನಗಳ ಮುಟ್ಟ ಬ್ಯಾರೆ ಬ್ಯಾರೆ ಕಾರ್ಯಕ್ರಮಗಳು ನಡೆದು ವಿಜಯದಶಮಿ ದಿನದಂದು ದಶಮಂಟಪಗಳ ಶೋಭಾಯಾತ್ರೆ ನಡೆತಿರುವುದು ವಿಶೇಷ ಆಗಿಟ್ಟು ಅಂತ ಹೇಳಿದು. ಶಾಸಕರಾದ ಎಂಪಿ ಅಪ್ಪಚ್ಚರಂಜನವು ಮಾತಾಡಿ, ದಸರಾ ಈ ಸತಿ ಭಾರಿ ಹೆಚ್ಚಿನ ಸಂಭ್ರಮ ತಂದುಟ್ಟು ಪ್ರತಿಯೊಬ್ಬನು ಸುಖ ಶಾಂತಿಯಿಂದ ಬದುಕುವಂಗೆ ಹಾಕು, ದಸರಕ್ಕೆ ₹1 ಕೋಟಿ ಹಣ ಬಿಡುಗಡೆ ಮಾಡಿ ಸಹಕಾರ ಮಾಡಿದ ಮುಖ್ಯಮಂತ್ರಿಗಳಿಗೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇದೇ ಸಂದರ್ಭದಲ್ಲಿ ಕೃತಜ್ಞತೆ ತಿಳಿಸಿದರು. ಐತಿಹಾಸಿಕ ಮಡಿಕೇರಿ ದಸರಾ ಜನೋತ್ಸವ ಆಖರಿ ದಿನದ ಆಕರ್ಷಣೆಯಾಗಿರುವ ದಶಮಂಟಪಗಳ ಶೋಭಾಯಾತ್ರೆ ಅದ್ದೂರಿಯಾಗಿ ನಡೆದು ಬ್ಯಾರೆ ಬ್ಯಾರೆ ಕಡೆಯಿಂದ ಜನಗ ಬಂದು ಈ ದಸರಾ ದಶಮಂಟಪಗಳ ಶೋಭಾಯಾತ್ರೆಯನ್ನು ಕಣ್ತುಂಬಿಸಿಕೊಂಡು 10 ಮಂಟಪಗಳ ಮೆರವಣಿಗೆಯಲ್ಲಿ 1ನೇ ಇನಾಮನ ಶ್ರೀಕೋಟೆ ಮಹಾಗಣಪತಿ ಪಡ್ಕಂಡ್ರೆ, 2ನೇ ಇನಾಮನ ಶ್ರೀದಂಡಿನ ಮಾರ್ಯಮ್ಮ, ಹಂಗೆ 3ನೇ ಇನಾಮನ ಕುಂದುರುಮೊಟ್ಟೆ ಶ್ರೀ ಚೌಟಿ ಮಾರ್ಯಮ್ಮ ಮತ್ತೆ ಶ್ರೀಕೋಟೆ ಮಾರ್ಯಮ್ಮ ಮಂಟಪಕ ಪಡ್ಕೊಂಡು 2022-23 ಸಾಲಿನ ಸೆಪ್ಟೆಂಬರ್ 2022 ಆಖೇರಿ ಮುಟ್ಟದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಸಭೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಇದೇ ತಾರೀಖು 10ರಂದು ಹೊತ್ತಾರೆ 11 ಗಂಟೆಗೆ ಮಡಿಕೇರಿ ಪಾಟನ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದಿದ್ದ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಟಣೆಯಲ್ಲಿ ತಿಳಿಸಿದಳು. ತಲಕಾವೇರಿ ಭಾಗಮಂಡಲ ಕ್ಷೇತ್ರಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪನವರು ಭೇಟಿ ಮಾಡಿ ಸಿದ್ಧತಾ ಕಾರ್ಯ ಪರಿಶೀಲನೆ ಮಾಡಿ ಮಾತಾಡಿ, ಕಾವೇರಿ ತೀರ್ಥೋದ್ವ ಸಂದರ್ಭದಲ್ಲಿ ಭಕ್ತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂಗೆ ಬ್ಯಾರೆ ಬ್ಯಾರೆ ರೀತಿಯ ಕ್ರಮ ತಗೊಂಡರ ಬಗ್ಗೆ ಚರ್ಚೆ ಮಾಡಿದ್ದು. ಈ ಹೊತ್ತಲ್ಲಿ ಭಾಗಮಂಡಲ ಮತ್ತು ತಲಕಾವೇರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದು. ಕೊಡಗು ಜಿಲ್ಲಾ ವ್ಯಾಪ್ತಿನ LT2 ಮನೆ ಬಳಕೆ ಜಕಾತಿಲಿ ವಿದ್ಯುತ್ ಸಂಪರ್ಕ ಪಡೆದ BPL ಕಾರ್ಡ್ ಪಡ್ಕೊಂಡಿರುವ ಅರ್ಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಗ್ರಾಹಕರು ಕರ್ನಾಟಕ ರಾಜ್ಯ ಸರ್ಕಾರದ ಅಮೃತ ಜ್ಯೋತಿ ಯೋಜನೆಯಡಿ 75 ಯೂನಿಟ್ ಮುಟ್ಟ ವಿದ್ಯುತ್ ಶುಲ್ಕನ TBT ಯೋಜನೆಯಡಿ ಪುನಃ ಪಾವತಿ ಮಾಡುವ ಸೌಲಭ್ಯ ಪಡೆಯಕ್ಕೆ ಸೇವಾ ಸಿಂಧು K1 M1 B1 ಆನ್ಲೈನ್ ತಂತ್ರಾಂಶದಲ್ಲಿ ಗ್ರಾಮವನ್ನು ಇಲ್ಲರೆ ಸೇವಾ ಸಿಂಧು ಕೇಂದ್ರಗಳಲ್ಲಿ ಅರ್ಜಿ ನೋಂದಾಯಿಸಿಕೊಂಡು ಸಂಬಂಧಿಸಿದ ಸೆಸ್ಕ್ ಉಪ ವಿಭಾಗಕ್ಕೆ ಮಾಹಿತಿ ಕೊಡುವಂತೆ ತಿಳಿಸಿದಳು. ಇದರೊಟ್ಟಿಗೆ ಅಕೌಂಟ್ ID, ಆಧಾರ್ ಸಂಖ್ಯೆ, RD ನಂಬರ್, ಜೆರಾಕ್ಸ್, BPL ಕಾರ್ಡ್ ಜೆರಾಕ್ಸ್, ಆಧಾರ್ ಕಾರ್ಡ್ ಜೋಡಣೆಯಾಗಿರುವ ಮೊಬೈಲ್ ನಂಬರ್ ಮಾಹಿತಿಗಳೊಟ್ಟಿಗೆ ಅರ್ಜಿ ನೋಂದಾಯಿಸಿಕೊಳ್ಳುವಂತೆ ಸೆಸ್ಕ್ ಇಒ ಪ್ರಕಟಣೆಯಲ್ಲಿ ತಿಳಿಸಿದಳು. ಕೊಡಗು ಅರಣ್ಯ ವೃತ್ತ ಮಡಿಕೇರಿ ವನ್ಯಜೀವಿ ವಿಭಾಗದ ವತಿಯಿಂದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ರಾಷ್ಟ್ರೀಯ ಹಸಿರು ಪಡೆ ಇಕೋ ಕ್ಲಬ್ ಹಂಗೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ಸುಸ್ಥಿರ ಪರಿಸರಕ್ಕಾಗಿ ಮುಖ್ಯಜೀವಿ ಪುನರುತ್ಥಾನ ತೇಳುವ ಘೋಷಣೆಯೊಟ್ಟಿಗೆ ಹಮ್ಮಿಕೊಂಡಿದ್ದ 68ನೇ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮ ನಡೆದು. ಈ ಹೊತ್ತಲ್ಲಿ ಕರ್ನಾಟಕ ರಾಜ್ಯ ಜೀವ ವೈವಿಧ್ಯ ಮಂಡಳಿನ ಅಧ್ಯಕ್ಷರಾದ ನಾಪಂಡ ರವಿ ಕಾಳಪ್ಪ ಮಾತಾಡಿ, ಪ್ರತಿಯೊಬ್ಬನು ಅರಣ್ಯ ಹಂಗೆ ವನ್ಯಜೀವಿಗಳನ್ನ ರಕ್ಷಿಸೋಕು ಈ ಕಾರ್ಯಕ್ರಮದ ಪ್ರಯುಕ್ತ ಜೀವನದಿ ಕಾವೇರಿ ಉಗಮ ಸ್ಥಳ ಆಗಿರುವ ತಲಕಾವೇರಿಲಿ ಅರಣ್ಯ ಇಲಾಖೆ ರಾಜ್ಯ ವಿಜ್ಞಾನ ಪರಿಷತ್ ಹಂಗೆ ಬ್ಯಾರೆ ಬ್ಯಾರೆ ಸಂಸ್ಥೆಗಳ ಸಹಕಾರದೊಟ್ಟಿಗೆ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಿರೋದು ವಿಶೇಷ ಆಗಿಟ್ಟು ಅಂತ ಹೇಳ್ದು. ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಸೋಕು ತಲಕಾವೇರಿಗೆ ಬರುವ ಜನರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋಕು ಅಂತ ಹೇಳ್ದು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಅಕ್ಟೋಬರ್ ತಿಂಗಳಲ್ಲಿ ಮಹಿಳಾ ಸಂತಾನ ಹರಣ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದಿದೆ. October 12 ಸೋಮರಪೇಟೆ ಸಾರ್ವಜನಿಕ ಆಸ್ಪತ್ರೆ, 14 ಕುಶಾಲನಗರ, 21 ಪಾಲಿಬೆಟ್ಟ ಮತ್ತು ಸಿದ್ದಾಪುರ, 28 ಗೋಣಿಕೊಪ್ಪ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಲ್ಯಾಕ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದಿದೆ. ಹಂಗೆ 11 ಮತ್ತು 12 ಮಾದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಟ್ಯುವೆಕ್ಟಮಿ ಶಸ್ತ್ರಚಿಕಿತ್ಸೆ ನಡೆದಿದೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯವರು ತಿಳಿಸಿದರು. ಕೊಡಗು ಅರಣ್ಯ ವೃತ್ತದ ವತಿಯಿಂದ 68ನೇ ವನ್ಯಜೀವಿ ಸಪ್ತಾಹದ ಪ್ರಯುಕ್ತ ಇದೇ ತಿಂಗಳ ತಾರೀಕು 7ರಂದು ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನಾ ಸ್ವಚ್ಛತಾ ಕಾರ್ಯ ಕಾಲ್ನಡಿಗೆ ಸೈಕಲ್ ಜಾಥಾ ಕಾರ್ಯಕ್ರಮ ನಡೆದಿದೆ. ಈ ಜಾಥಾ ಅರಣ್ಯ ಭವನದ ಹೊರಟು ಸ್ವಾಗತ ಬೆಟ್ಟ ಟೀ ಪಾರ್ಕ್ ಮುಟ್ಟ ಜಾಥಾ ನಡೆದಿದೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ ಇದೇ ತಿಂಗಳ ತಾರೀಕು 7ರಂದು ಪೊನ್ನಂಪೇಟೆ ಕೊಡವ ಸಮಾಜ ಇವರ ಸಹಯೋಗದಲ್ಲಿ ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ಕೊಡವ ಪಡಿಪು ಪಾಠ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆದಿದೆ. ಈ ಜಂಬರಲ್ಲಿ ಅಕಾಡೆಮಿ ಅಧ್ಯಕ್ಷರ ಅಧ್ಯಕ್ಷತೆ ವಹಿಸುವೆ. ಪೊನ್ನಂಪೇಟೆ ಕೊಡವ ಸಮಾಜದ ಅಧ್ಯಕ್ಷರಾದ ಕಾಳಿಮಾಡ ಮೋಟಯ್ಯವು ಕಾರ್ಯಕ್ರಮದ ಉದ್ಘಾಟನೆ ಮಾಡುವೆ. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡವ ಸಮಾಜ ಬಾಳಲೆ ಇಲ್ಲಿ V5 ವತಿಯಿಂದ ಇದೇ ಅಕ್ಟೋಬರ್ 9ರಂದು ಭಾನುವಾರ ಒಂದು ದಿನದ ಬಾಳಲೆ ನಮ್ಮೆ 2022 ಏರ್ಪಡಿಸಲಾಗಿದೆ. ಅಂದು ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆಯವರೆಗೆ ನಡೆಯಲಿರುವ ಈ ಬಾಳಲೆ ನಮ್ಮೆ 2022 ಮೇಳದಲ್ಲಿ ಫುಡ್ ಅಂಡ್ ಬಿವರೇಜಸ್, ಬೇಕರ್ ಗುಡ್ಡೀಸ್, ಟಾಯ್ಸ್ ಅಂಡ್ ಗೇಮ್ಸ್, ಪ್ಲಾಂಟ್ ಗ್ಯಾಲರಿ, ಆಟೋ ಎಕ್ಸ್ಪೋ, ಆನ್ ದ ಸ್ಪಾಟ್ ಕಾಂಪಿಟೇಷನ್, ಮ್ಯಾಜಿಕ್ ಶೋ, ಲೈವ್ ಮ್ಯೂಸಿಕ್ ಏರ್ಪಡಿಸಲಾಗಿದೆ. ಸರ್ವರಿಗೂ ಸ್ವಾಗತ ಕೋರುತ್ತಿದ್ದಾರೆ V5 ಬಾಳಲೆ. ದಸರಾ ಹಬ್ಬದ ಸಂಭ್ರಮಕ್ಕೆ ವಿರಾಜಪೇಟೆಯ ಅಭಿಲಾಷ್ನಲ್ಲಿ ಬಂಪರ್ ಕೊಡುಗೆಗಳು. 4 ಇಯರ್ಸ್ ವಾರಂಟಿ ಇರುವ ಇಂಪೆಕ್ಸ್ ಎಲ್ಇಡಿ ಮೇಲೆ ಅಪ್ ಟು 50% ಡಿಸ್ಕೌಂಟ್, ಟೈಟಾನ್ ವಾಚ್ಗಳ ಮೇಲೆ ಅಪ್ ಟು 20% ಡಿಸ್ಕೌಂಟ್, ಲೈಕ್ಮೆ ಕಲರ್ ಕಾಸ್ಮೆಟಿಕ್ಸ್ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಹೀರೋ ಬೈಸಿಕಲ್ಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ವಿರಾಜಪೇಟೆಯ ಡೆಂಟಲ್ ಕಾಲೇಜ್ ಹತ್ತಿರ ಶುಭಾರಂಭಗೊಂಡಿದೆ ಅಗ್ಲೋನೇಮಾ ಹೋಟೆಲ್ ಅಂಡ್ ರೆಸಾರ್ಟ್. ಅತ್ಯುತ್ತಮ ಟೇಸ್ಟ್ ನೊಂದಿಗೆ ಲಂಚ್ 12:30 to 3:30, ಡಿನ್ನರ್ 7 to 10. ರಿಸರ್ವ್ ಯೋರ್ ಟೇಬಲ್, ಕಾಲ್ 9480780802. ಎಂಬಾಡಗ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಮೂರ್ನಾಡು ಇವರ ವತಿಯಿಂದ ಮೂರ್ನಾಡು ಎಜುಕೇಶನ್ ಸೊಸೈಟಿಯ ಲಾಲು ಮುದ್ದಯ್ಯ ಸ್ಟೇಡಿಯಂನಲ್ಲಿ ಪ್ರಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ಕೊಡಗು ಗ್ರಾಮಾಂತರ ಹಿಂದೂ ಕಪ್ 2022 ಹಾಕಿ ಪಂದ್ಯಾವಳಿ ಇದೇ 2022 November 17 ಪ್ರಾರಂಭಗೊಳ್ಳಲಿದೆ. ಈ ಜಿಲ್ಲಾ ಮಟ್ಟದ ಕೊಡಗು ಗ್ರಾಮಾಂತರ ಹಿಂದೂ ಹಾಕಿ ಕಪ್ ಪಂದ್ಯಾವಳಿಯಲ್ಲಿ ಒಂದು ಗ್ರಾಮದಿಂದ 2 ತಂಡಗಳು ಭಾಗವಹಿಸಬಹುದಾಗಿದ್ದು ರಾಜ್ಯ, ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರತಿನಿಧಿಸಿರುವ ಕೊಡಗಿನ ಹಾಕಿ ಆಟಗಾರರು ಆಯಾ ಗ್ರಾಮದ ತಂಡದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ವಿಜೇತರಾದವರಿಗೆ ಮೊದಲ ಬಹುಮಾನ 1,00,000, ಎರಡನೇ ಬಹುಮಾನ 50,000, ಮೂರನೇ ಬಹುಮಾನ 25,000, ನಾಲ್ಕನೇ ಬಹುಮಾನ 25,000. ತಂಡದ ನೋಂದಾವಣಿ ಶುಲ್ಕ 5,000 ರೂಪಾಯಿ. ತಂಡದ ನೋಂದಾವಣಿಗೆ ಕಡೆಯ ದಿನಾಂಕ ಇದೇ 2022 October 31. ಮಾಹಿತಿ ಹಾಗೂ ನೋಂದಾವಣಿಗಾಗಿ ಸಂಪರ್ಕಿಸಿ 8105919949 ಅಥವಾ 9611554041. ಶುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀನ್ಯಾ ಬೆಂಗಳೂರು ಇಲ್ಲಿ MBA ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿಲ, ಕಾಲ್ 9741864856. ಎಂಐ ಸ್ಟೋರ್ನಲ್ಲಿ ರೆಡ್ಮಿ ಎಂಐ ಮೊಬೈಲ್ಗಳ ಖರೀದಿಯ ಮೇಲೆ ಭಾರಿ ಡಿಸ್ಕೌಂಟ್, ಜೊತೆಗೆ ಗಿಫ್ಟ್ ಕೂಪನ್, ಸುಲಭ ಕಂತಿನ ಇಎಂಐ ಸೌಲಭ್ಯ. ಎಂಐ ಸ್ಟೋರ್, ಕೊಹಿನೂರ್ ರೋಡ್, ಮಡಿಕೇರಿ, ಆಪೋಸಿಟ್ ಕೆನರಾ ಬ್ಯಾಂಕ್, ಗೋಣಿಕೊಪ್ಪಲ್, ನಿಯರ್ ಪೋಸ್ಟ್ ಆಫೀಸ್, ಸೋಮವಾರ ಪೇಟ್. ಕೊಡವ ಮುಕ್ಕಾಟಿರ ಫ್ಯಾಮಿಲಿ ಅಸೋಸಿಯೇಷನ್ ಇಂಡ ಕಾಲ್ತ್ರ ಮಹಾಸಭೆ ಇದೇ ಅಟ್ಟಾಂಗ ಚೆನ್ನಿಯಾಚ ಪೊಲಕ 11 ಗಂಟೆ ಶ್ರೀ ಮುಕ್ಕಾಟಿರ ಪಿ ಉತ್ತಯ್ಯ ಇಂಡ ಅಧ್ಯಕ್ಷತೆಯಲ್ಲಿ ಹರಿಹರ ಬೆಳ್ಳೂರು ಮುಕ್ಕಾಟಿರ ಒಕ್ಕತ್ರ ಸಮುದಾಯ ಭವನದ ನಡಪ ಒಕ್ಕ ಕಾರ್ಯಾಲ ಬಂತು ಕೂಡಿಯಾಡೋಣಂದು ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತ. ಹಬ್ಬಗಳ ಸಂಭ್ರಮಕ್ಕೆ ಮೈಸೂರಿನ ತನಿಷ್ಕ್ ಅರ್ಪಿಸುತ್ತಿದೆ ಅಲಿಕೆ ಆಭರಣಗಳ ವಿಶೇಷ ಸಂಗ್ರಹ ಹಾಗೂ ಅದ್ಭುತ ಆಫರ್ಗಳು. ನಿಮಗಿಷ್ಟವಾದ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ ನಲ್ಲಿ ಅಪ್ ಟು 20% ಆಫ್. ಡೈಮಂಡ್ ಆಭರಣಗಳ ಮೌಲ್ಯದ ಮೇಲೆ ಅಪ್ ಟು 20% ಆಫ್. ಕಂಡೀಷನ್ ಸಪ್ಲೈ. ತನಿಷ್ಕ್, ನಿಯರ್ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರ್. ಹಲೋ ಪುಟಾಣಿಗಳೇ, ಗಮನಿಸಿ, ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಚಿನ್ನರ್ ಲೋಕದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರಗೊಳ್ಳಲಿದೆ. ಮಕ್ಕಳು ಕಥೆ, ಹಾಡು, ಸ್ವರಚಿತ ಕವನಗಳನ್ನು ಹೇಳಲು ಅವಕಾಶವಿದೆ. ಕರೆ ಮಾಡಿ ಪಾಲ್ಗೊಳ್ಳಿ. ದೂರವಾಣಿ ಸಂಖ್ಯೆ 08-272-2200-006. ನೆನಪಿಡಿ, ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ನೇರ ಫೋನ್ ಇನ್ ಚಿನ್ನರ ಲೋಕ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಓದೆಂಡುಳ್ಳ ತ್ಯಾಲಪ್ಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ: ಕನ್ನಡ ಭಾಷೆ ಬಳಕೆ ನಿಯಮ ಉಲ್ಲಂಘನೆಯ ವಿರುದ್ದ ಕಾನೂನು ಜಾರಿ ಹೆಚ್ಚಿಗೆ ಮಾತ್ರ ಕನ್ನಡ ಸ್ಕೂಲ್ ಉಳಿಯೋಕೆ ಸಾಧ್ಯ. ನಾಡೋಜ ಡಾ ಮಹೇಶ್ ಜೋಶಿ. ತಲಕಾವೇರಿಯಲ್ಲಿ ವನ್ಯಜೀವಿ ಸಪ್ತಾಹ ಅಭಿಯಾನ ಸ್ವಚ್ಛತಾ ಅಭಿಯಾನ. ಸುದ್ದಿ ವಿವರ: ಕನ್ನಡ ಭಾಷೆ ಬಳಕೆಯ ನಿಯಮ ಉಲ್ಲಂಘನೆಯ ವಿರುದ್ಧ ಕಾನೂನು ಜಾರಿ ಅಚ್ಚಿಗೆ ಮಾತ್ರ ಕನ್ನಡ ಸ್ಕೂಲು ಉಳಿಯೋಕ ಸಾಧ್ಯ ಎಂದು ಕನ್ನಡ ಸಾಹಿತ್ಯ ಪರಿಷತ್ತರ ರಾಜ್ಯಾಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಎಣಿಚಿ. ಪೊನ್ನಂಪೇಟೆ ತಾಲೂಕು ಪತ್ರಕರ್ತಂಗಡ ಸಂಘದ ಅಧೀನ ಏರ್ಪಾಡು ಮಾಡಿತಿಂಚ ಮಾಧ್ಯಮ ಸಂವಾದ ಕಾರ್ಯಕ್ರಮದಲ್ಲಿ ಕೂಡಿ ಅಡುಂಚಿ ಅಂಗ ತಕ್ಕ ಬಂದದ್ದು. ಏದೇ ಬೋರ್ಡ್ಲು ಕನ್ನಡ ತರ ಬಳಕೆ ಆಯಂಡಿಲ್ಲ, ಹೋರಾಟ ಮಾಡುವುದು ಮಾತ್ರ ನಂಗಡ ಕೆಲಸ ಏನುಂಡು, ಉಲ್ಲಂಘನೆ ಅಚ್ಚಂಗಿ ಅದನ ಮೀದ ಕಾನೂನು ಕ್ರಮ ಮಾಡ್ತವನಕ್ಕೆ ಆಂಡುಂದು ಎಣಿಚಿ. ಕೊಡಗಲು ಕೊಡವ ಅರೆಭಾಷೆ ಎರವ ಪಿಂಜ ಕುರುಬ ಭಾಷೆ ಕೊಡದನಕ್ಕೆ ಬೋರೆ ಭಾಷೆಯು ಕನ್ನಡ ಲಿಪಿನ ಬಳಸಿಂಡು